ಸಿರಿಧಾನ್ಯಗಳ ಬೇಸಾಯ ಪ್ರಾಮುಖ್ಯತೆ ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಚಿಕ್ಕಹುಂಡಿಯ ಕೃಷಿಕ ದಂಪತಿ ಸಿಪಿ ನಂಜುಂಡಪ್ಪ ಮತ್ತು ನಾಗಮ್ಮ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಂಜುಂಡಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗಮ್ಮನವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು ನಾಗಮ್ಮನವರೇ? ನಮ್ದು ಅಲ್ರ ನಂಜುಂಡ ತಾಲೂಕು ಅಲ್ರ. ಹೌದಾ? ನಿಮ್ಮ ತಂದೆ ತಾಯಿ? ತಾಯಿ ಅವರ ತಂದೆ ಇಲ್ಲ. ಆಯ್ತು. ಅವರು ರೈತರ? ಅವರೆಲ್ಲ ರೈತರಿ. ಏನ್ ಹೆಸರು? ಗೌರಮ್ಮ ಅಂತ. ತಾಯಿ? ತಂದೆ? ಚನ್ನಪ್ಪ ಅಂತ. ಎಷ್ಟು ಜನ ಮಕ್ಕಳು ನೀವು? ನಾವು ಮೂರು ಜನ, ಇಬ್ರು ಗಂಡು ಮಕ್ಕಳು, ಒಬ್ಳು ನಾನು. ನೀವು ಒಬ್ಬರೇ ಮಗಳು? ಮಕ್ಕಳು. ಓಹೋ. ಎಷ್ಟು ಜಮೀನು ಇತ್ತು ತಂದೆಗೆ? ಏಳುವರೆ ಎಕರೆ ಅಷ್ಟೆ ಸರ್. ಹೌದಾ? ಏನೇನು ಬೆಳೆ ಬೆಳೀತಿದ್ರು ಅಲ್ಲಿ? ನಾವ್ನ ಸಾಮ ಬರ್ಗು ಇವೆಲ್ಲ ಅವರು ಬೆಳೀತಿದ್ರು. ಈಗ ಜಾಸ್ತಿ ಮಾಡ್ಕೊಂಡಿದ್ದೀವಿ ನಾವು ಈಗ ಅಷ್ಟೇ. ಹೌದೇ? ನಿಮ್ಮ ತಂದೆನೂ ಕೂಡ ಸಿರಿಧಾನ್ಯ ಬೆಳೀತಿದ್ರು? ಎಲ್ಲಕ್ಕ ನಮ್ಮೆಲ್ಲ ಹಳ್ಳಿ ಆಗಿಂದ ಕಡೆ ಎಲ್ಲ ಮಾಡ್ತಿದ್ರಲ್ಲ. ಅಲ್ವಾ? ನೀವೆಲ್ಲಿ ತಂಕ ಓದಿದ್ರಿ ನಾಗಮ್ಮ? ಓದಿಲ್ಲ ಸರ್. ಸ್ಕೂಲ್ಗೆ ಹೋಗ್ಲಿಲ್ಲ. ಅದಕ್ಕೆ ಆಗ ಕೈ ಅದೇನಾಯ್ತಾ ಗೊತ್ತಿಲ್ಲ. ಒಟ್ಲಿ ಹೋಗಕ್ಕಾಗಿಲ್ಲ, ಹೋಗಿಲ್ಲ. ನಾವು ಕುಂತ್ಕೊಂಡಿಲ್ವೇನ? ಹೋಗಿಲ್ಲ. ಅಂದ್ರೆ ಶಾಲೆಗೆ ಹೋಗಕ್ ನಿಮಗೆ ಇಷ್ಟ ಇರ್ಲಿಲ್ವೋ? ಏನೋ ಗೊತ್ತಿಲ್ಲ. ಅಪ್ಪ ಅಮ್ಮ ಕಲಿಸ್ಲಿಲ್ವೋ? ಯಾಕೆ? ನಮ್ಮ ಮನೇಲಿ ಸ್ಕೂಲ್ ಇತ್ತಿಲ್ವೇ? ಅದ ಇತ್ತು. ಯಾರು ವಿದ್ಯಾವಂತರಲ್ವಲ್ಲ ಅವ್ರಿಗೆ ಕೈಸ್ಕೊಳಕ, ಅವರೇ ವಿದ್ಯಾವಂತರಲ್ವಲ್ಲ. ಆಯ್ತಮ್ಮ. ಏನೇನು ಮನೆ ಕೆಲಸಗಳನ್ನ ಮಾಡ್ತಾ ಇದ್ರಿ? ಹೊಲದ ಕೆಲಸ ಏನ್ ಮಾಡ್ತಾ ಇದ್ರಿ? ಹೊಲದಲ್ಲಿ ಎಲ್ಲ ನಾವು ರೈತರಿ. ಅಲ್ಲೋದ್ರು ರೈತರಿ, ಅವರು ಜೊತೆ ಪೇಗಡ್ರಿಗೆ ಹೋಯ್ತಿದ್ದಾಗ ನಾವು ಎಲ್ಲಾನು ಮಾಡ್ತಿದ್ವಿ. ಗೊಬ್ಬರಗಳು ನಾವೇ ಎರ್ಚ್ಕೊಳ್ಳೋದು, ಮಾಡೋದು, ಉಳ್ಳಿ ಇಡ್ಸೋದು, ಪ್ರತಿಯೊಂದು ಬೆಳೀತಿದ್ವು ನಾವು. ಈಗ 6 ವರ್ಷ ಆಯಿತು ಹೊಲಕ್ಕೆ ಬಂದು, ಜಮೀನಲ್ಲೇ ಬಂದಾಗ ಎಲ್ಲನೂ ಬೆಳಿತೀವಿ. ಬರ್ಗು ಸಾಮ ನಾವಣ ಸಿರಿಧಾನ್ಯವೆಲ್ಲ ಬೆಳಿತೀವಿ. ಹುಚ್ಚಳು ಎಳ್ಳು ಪ್ರತಿಯೊಂದು ಬೆಳಿತೀವಿ. ನೋಡ್ಲಿ ಯಾನು ಹೊರಗಡೆ ಕೊಂಡಲ್ಲ. ಬೆಳಿತೀರಾ? ಸರಿ. ಮಾರಾಟ ಮಾಡಿಲ್ಲ. ಅಲ್ಲ ತಿಂತೀರಾ? ಹ್ಞೂ, ಮಾರ್ಕ ತಿಂತೀವಿ. ಇವಾಗಲೂ ರೆಡಿ ಇದೆ. ಹೌದು. ತೋರಿಸಿ ಅಂದ್ರೆ ತಗೊಂಬಂದ್ಬಿಡ ಹೋಗ್ಬೇಕಾರ. ಏನು ಬೇಡ, ಏನೇನು ಮಾಡ್ತೀರಿ ಹೇಳಿ. ಸಿರಿಧಾನ್ಯದಲ್ಲಿ? ಸಿರಿಧಾನ್ಯದಲ್ಲಿ ಬಾತು, ಕೇಸರಿ ಬಾತು, ಸೀಲಿ ಏನು ಮಾಡ್ಬೇಕು, ತಂಬಿಟ್ಟು ಎಲ್ಲ ಮಾಡ. ಬರೀ ಸಿಹಿ ಮಾತ್ರ? ಇಲ್ಲ, ಚಿತ್ರಾನ್ನ ಮಾಮೂಲಿ ಅನ್ನ ಮಾಡಿ ಊಟ ಮಾಡೋದು ಎಲ್ಲ ಮಾಮೂಲಿ ಮಾಡ್ತೀವಿ. ಇಲ್ಲಿ ಉಪಯೋಗಿಸ್ತೀವಿ. ದೋಸೆ, ಇಡ್ಲಿ, ಮುದ್ದೆನೂ ಮಾಡ್ಬೋದು. ಮುದ್ದೆನೂ ಮಾಡ್ತಾನೆ. ಯಾವ್ದ್ರಲ್ಲಿ ಮಾಡ್ತೀರಿ ಮುದ್ದೆನ? ಮುದ್ದೆನ ಅದ್ರಲ್ಲಿ ಸಣ್ಣ ತೆಳ್ಳಿಗೋದ್ಬಿಟ್ಟು ಬೇಯಿಸ್ಬಿಟ್ರೆ ಮುದ್ದೆ. ಯಾವ ಸಿರಿಧಾನ್ಯದಲ್ಲಿ ಮುದ್ದೆ ಮಾಡ್ಬೋದು? ನವಣ ಎಲ್ಲ ಬೆಳೆಯೋದ್ರಲ್ಲಿ ಎಲ್ಲಾನು ಮಾಡ್ಬೋದು. ಸ್ವಲ್ಪ ಬೆಂದ್ಕತ್ತು ಅಂದ್ರೆ ಮುದ್ದನೆ ಆಯ್ತದ ಅಲ್ವೇ? ಚೆನ್ನಾಗಿರ್ತದ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಮಾಡಿದ್ರೆ ಚೆನ್ನಾಗಿರ್ತದೆ. ಅಲ್ಲಮ್ಮ, ನಿಮ್ಗೆ ಅಕ್ಕಿ ತಿನ್ಬೇಕು, ಗೋವಾದಿನಲ್ಲಿ ಚಪಾತಿ ಮಾಡ್ಕೊಂಡು ತಿನ್ಬೇಕು, ಆ ಥರ ಏನು ಆಸೆ ಇಲ್ವೇ? ಆಸೆ ಇಲ್ಲಿ, ಇಲ್ಲೇ ಬೆಳಿತಿರ್ತೀವಲ್ಲ ಮನೆಯದ್ರಲ್ಲಿ. ಊಟ ಹೊರಗಡೆ ಆತಕ ಬರಕ್ಕದ್ದ ಅಲ್ವಾ? ನಾವು 4 ವರ್ಷ ಆಯ್ತು ಸೂರ್ಯಕಾಂತಿ ಎಣ್ಣೆ ಉಪಯೋಗಿಸ್ತೀವಿ ಮನೆಯಲ್ಲೇ ಮಾಡಿ. ಹೌದಾ? 4 ವರ್ಷದಿಂದ ಎಣ್ಣೆ ತಗೊಳ್ಳಲ್ಲ. ಸೂರ್ಯಕಾಂತಿ ಎಣ್ಣೆ ಸ್ವಂತ ಬೆಳಿತೀವಿ, ಮಾಡಿಸ್ತೀವಿ. ಏನು ವಿಶೇಷ ಈ ಎಣ್ಣೆದು? ಎಣ್ಣೆ ಚೆನ್ನಾಗಿರುತ್ತ. ಅಂಗಡಿ ಎಣ್ಣೆ ಒಂಥರ ನರ ನರ ಬರ್ತಿತ್ತು, ಚೆನ್ನಾಗಿರ್ಲಿಲ್ಲ, ರುಚಿ ಇರಲಿಲ್ಲ, ಆರೋಗ್ಯ ಇದೈತಿತ್ತು. ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಎಣ್ಣೆ ಜಡ್ ಕೊಡಬೇಡಿ ಅಂತಿರಲ್ಲ. ಆಗ ಈಗ ಮನೆಯಲ್ಲೂ ಉಪಯೋಗಿಸ್ತೀವಿ, ಏನೂ ಇಲ್ಲ. ಹೌದಾ? ಸೂರ್ಯಕಾಂತಿ ನೀವೇ ಬೆಳಿತೀವಿ? ನಾವೇ ಬೆಳಿತೀವಿ. ಎಣ್ಣೆ ಎಲ್ಲಿ ಮಾಡಿಸ್ತೀರಿ? ನಂಜುಗೂಡ ತಗೊಂಡು ಮಾಡಿಸ್ತೀವಿ. ಹೌದೇ? ಅದೇನೋ ಸ್ವಲ್ಪ ವಾಸನೆ ಅಂತಾರಲ್ಲ, ವಾಸ್ನ ಬರಲ್ಲ. ಮುಸು ತೆಗಿಬೇಕು, ಆಗಾಗ ಮುಸು ತೆಗೆದಿಡ್ಬೇಕು. ಅಂದ್ರೆ ಮುಸ್ಕ ಹಾಕ್ಬಿಟ್ರ ವಾಸನ ಬರ್ತದ. ಮುಚ್ಚಿಟ್ರೆ? ಮುಚ್ಚಿಟ್ರೆ ಹಂಗೆ ಗಾಳಿಗೆ ಬಿಟ್ರ ಗಾಳಿ ಆಡ್ತಲ್ಲ, ಏನು ಆಗಲ್ಲ. ಗಾಳಿ ಆಡದೆ ಇಲ್ಲ ಅಂದ್ರೆ ನರು ಬರ್ತದ. ನೆನಪಬೇಕಲ್ಲ, ಅದನ್ನ ತೆಗೆದಿಡ್ತೀವಿ. ಅಲ್ಲಮ್ಮ, ನೆನಪಿಸ್ಕೊಳ್ಳೋದು ಹೇಗೆ? ನೆನೆಸ್ಕ ಈಗ 5-6 ವರ್ಷದಿಂದ ಮಾಡ್ತಾ ಇದೀವಿ. ಅಲ್ಲ ಪ್ರತಿ ದಿವಸ ಅಲ್ಲ, ಪ್ರತಿ ದಿವಸ ತೆಗೆದಿಡ್ಬೇಕು? ಇಲ್ಲ, 3 ದಿನ 4 ದಿನ ತೆಗೆದಿಟ್ರೆ ಸಾಕು. ಯಜಮಾನ್ರಿಗೆ ಹೇಳ್ಬಿಟ್ಟಿದ್ದೀರಾ ನೆನಪಿಸಿ ಎಣ್ಣೆ ಮುಚ್ಚಲ ತೆಗೆದಿಡಕ್ಕೆ ಅಂತ? ಅವ್ರಿಗೆ ಆ ಜ್ಞಾಪಕ ಇದ್ರತಾನೆ. ಅದೇ ನಿಮಗೆ ಜ್ಞಾಪಕ. ಸರಿ ಸರಿ. ಅಲ್ಲ ಈ ತರ ನೀವು ಮುಚ್ಚಲಾಗಿಟ್ಲ ತೆಗೆದಿಟ್ಟಾಗ ಏನಾದ್ರು ಇಲಿ ಪಲಿ ಅಲ್ಲಿ ಪಲಿ ಗಾಳ ಆಡ್ಬೇಕು ಆ ತರ ಮಾಡಿರ್ತೀವಿ ಅಷ್ಟೇ. ಮುಚ್ಚಲ ಪೂರ್ತಿ ತೆಗೆಯಲ್ಲ, ಯಾಕಪ್ಪ ಅಂದ್ರೆ ಪಲ್ಲಿ ಬೀಳ್ತಾವ. ಹೊಸಿ ಗಾಳಿ ಆಡಿದ್ರೆ ಸಾಕು ಅಲ್ವೇ? ಸೂರ್ಯಕಾಂತಿ ಎಣ್ಣೆನಲ್ಲಿ ಏನೇನ್ ಮಾಡ್ತೀರಿ? ವಡ ಬೋಂಡ ತಿಂಡಿ ಬೇಯಿಸೋದು ಎಲ್ಲ ಮಾಡ್ತೀವಿ. ಆರೋಗ್ಯಕ್ಕೆ ಒಳ್ಳೇದು. ಸಾಂಬಾರು ಮಾಡ್ತಾ ಇದ್ರೆ ತುಪ್ಪದಲ್ಲಿ ಅಗ್ಗರ್ಸ್ದಂಗೆ ಆಯ್ತಿರ್ತ. ಕಡಬಳಕ ಯಾವನು ಇಲ್ವಲ್ಲ, ನೇರ ಹೋಗಿ ಹೋಗಿ ನಾವೇ ಬಿಡಿಸ್ತೀವಿ. ಹಿಂಡಿನೂ ತಗೊ ಬರ್ತೀವಿ, ಹಸುಗೆ ಹಾಕ್ತೀವಿ. ಹಸು ಇರ್ತದ, 4 ಲೀಟ್ರ್ ಹಾಲು ಕೊಡ್ತದ ಒಂದು ತೆನ ನೋಡಿದ್ರ ಅದು ಕೊಡ್ತಿರ್ತೀವಿ. ಪರವಾಗಿಲ್ಲ ನಾಗಮ್ಮನವ್ರೆ, ನಿಮ್ ತಂದೆ ಮನೆಯಲ್ಲಿ ಸಿರಿಧಾನ್ಯ ಬೆಳೀತಿದ್ರಲ್ಲ ನೀವು ಅಲ್ಲ, ಅವಾಗ್ಲೂ ಇದನ್ನೇ ಮಾಡ್ಕಂತ ಮಾಡ್ತಿರೋ ಇವ್ರಿಕರು ಚೆನ್ನಾಗಿ ಮಾಡ್ತಿರು. ಇನ್ನುವ ನಮ್ಗಿಂತವ ಇಡ್ಲಿ ದೋಸೆ ಸಾಮಾನ ಚೆನ್ನಾಗಿ ಬೆಳೀತಿದ್ರು, ಕಂಬು ಜೋಳ ಇವೆಲ್ಲ ನೋಡಿದ್ರ ಇವಾಗ ನಾವು ಹೆಚ್ಚುವರಿ ಮಾಡ್ಕೊಂಡಿವಿ ಅಷ್ಟೇ. ಅಲ್ಲಮ್ಮ, ನಿಮ್ ತಂದೆ ತಾಯಿನೇ ಚೆನ್ನಾಗಿ ಬೆಳೀತಾರೆ ಅಂತಿರಲ್ವಾ, ಇವಾಗೆಲ್ಲ ಸುಧಾರಣೆ ಆಗಿದೆ, ನೀವು ಚೆನ್ನಾಗಿ ಬೆಳಿಬೇಕು. ಇಲ್ಲ ಬೆಳಿತಾ ಇವೆಲ್ಲ, ನಾವು 6 ವರ್ಷದಿಂದ ಬೆಳಿತೇವೆ. ಈಗಲೂ ರೆಡಿ ನಮ್ಮ ಮನೆಯಲ್ಲಿ ಬರ್ಗದ ಸಿರಿಧಾನ್ಯ ಎಲ್ಲ ಅದ. ಹೇಳಿ ನಂಜುಂಡಪ್ಪನವ್ರೆ, ತಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು ಯಾವುದು? ನಮ್ಮೂರು ಚಿಕ್ಕುಂಡಿ ಅಂದ್ಬಿಟ್ಟು ಗುಂಡ್ಲಪೇಟೆ ತಾಲೂಕು. ನಾವು ಮೂಲತಃ ವ್ಯವಸಾಯನೇ, ನಮ್ಮ ತಾತನಿಂದ ನಮ್ಮ ಆಸ್ತಿ ಇರೋದೆಲ್ಲ ಹಂಗೇನೆ. ನಿಮ್ ತಂದೆ ತಾಯಿ ಹೆಸರೇನು? ನಮ್ ತಂದೆ ಹೆಸರು ಪುಟ್ಟಪ್ಪ, ನಮ್ ತಾಯಿ ಹೆಸರು ದೇವಮ್ಮ. ಜಮೀನು ಎಷ್ಟಿತ್ತು ನಿಮ್ಗೆ? ಜಮೀನು 13 ಎಕರೆ 13.5 ಎಕರೆ ಇತ್ತು. ಏನೇನು? ನಾವು 5 ಜನ ಅಣ್ಣ ತಮ್ಮಿದ್ರು, ಒಬ್ಬಕ್ಕ. ಏನೇನು ಬೆಳೀತಿದ್ರಿ? ನಾವು ನವನ ಮತ್ತು ಊದ್ಲು ಅವೆರಡನ್ನ ಹಿಂದೆನೆ ಬೆಳೀತಿದ್ವು. ನಮ್ಮೂರಲ್ಲೂ ಹಿಂದೆನೆ ಬೆಳೀತಿದ್ವು. ಅದನ್ನ ಭಾಳ ಅದ್ಭುತವಾಗಿತ್ತು. ಅದ್ರ ಟೇಸ್ಟು ಅದು ಯಾಕೆ ಬೆಳೀತಿದ್ವು ಅಂತ ನನಗೂ ಗೊತ್ತಿಲ್ಲ. ಎಲ್ಲ ಆವಾಗ ಊಟಕ್ಕೆ ನಮ್ಗೆ ಅಕ್ಕಿ ಇಲ್ಲ, ಅದು ಹಬ್ಬಗಳು ಬಂದ್ಬಿಡ್ತು ಅಂದ್ರೆ ನವಣಕ್ಕಿಯನ್ನ ಸಾಮಕ್ಕಿಯನ್ನ ಅಷ್ಟು ಕೊಟ್ಟರು ಸಾಕು. ಅಷ್ಟು ಚೆನ್ನಾಗಿರೋದು, ಅದ್ಭುತವಾಗಿರೋದು ಕಡುಬು. ಇಡ್ಲಿ ಬುಡಿ ಈಗ ಸ್ವಲ್ಪ ಅಷ್ಟು ಆಗ್ಬಿಟ್ಟು ಏನು ಇಡ್ಲಿ ಮಾಡ್ಕೋತಾರೆ, ಅವಾಗೆಲ್ಲ ಕಡುಬು ಚಿಬ್ಬುಲ್ನಲ್ಲಿ ಮಾಡಕರು. ದೋಸೆನೂ ಹಾಗೆ ಇರ್ತಿದ್ದು, ಭಾಳ ರುಚಿಯಾಗಿರ್ತಿದ್ದು. ಅದನ್ನು ನೆನೆಸ್ಕೊಂಡ್ರೆ ಇವತ್ತು ಕೂಡ ಭಾಳ ಖುಷಿ ಆಯಿತು. ಒಂದು ಆರೋಗ್ಯನೂ ಅದ್ರ ಸುಧಾರಿಸ್ತಾ ಅನಿಸುತ್ತೆ ನನಗೆ. ಆಗೋದ ಮೇಲೆ ತಿರ್ಗಾ ಮತ್ತೆ ನಾನು ಹೆಚ್ಚುವರಿ ಮಾಡ್ಕೊಂಡಿದ್ದೀನಿ. ಇದನ್ನ ನಮ್ಮ ಮನೆಯವರು ಹೇಳ್ದಂಗೆ, ಹೃದಯ ತೊಂದರೆ ಆಯಿತು. 2018 ನಾನು ಸ್ಟೆಂಟ್ ಹಾಕ್ಸಿ, 2 ಸ್ಟೆಂಟ್ ಹಾಕಿದ್ರು, ಇನ್ನೊಂದು ಹಾಕ್ಬೇಕು ಅಂತ ಹೇಳಿದರು. ಆವಾಗ ಬದಲಾವಣೆ ಅವ್ರು ಮಾಡೋದಕ್ಕಿಂತ ನಾವೇ ಬದಲಾಗ್ಬಿಟ್ರು ಪರವಾಗಿಲ್ವಾ ಅಂತ ಅನಿಸ್ಬಿಟ್ಟು ಜಮೀನಿಗೆ ಬಂದು ಅಲ್ಲಿ ಸಿರಿಧಾನ್ಯಗಳನ್ನ, ಇಲ್ಲಿ ಬರೀ ನವನಷ್ಟೇ ಬೆಳೆದಿದ್ದು, ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡು ಇನ್ನೇನೇನು ಬೆಳೆಯಬೋದು ಅಂದ್ಬಿಟ್ಟು ಸುತ್ತೂರಿಗೆ ಹೋಗ್ಬಿಟ್ಟು ಸುತ್ತೂರಿನ ತಂದು ಬಿತ್ತನೆ ಮಾಡಿದ್ವಿ. ಈಗ ಏನೇನು ಸಿರಿಧಾನ್ಯಗಳನ್ನು ಬೆಳೀತೀರಾ ನೀವು? 4 ಸಿರಿಧಾನ್ಯ ನಮ್ಮಲ್ಲಿ ಆಲ್ರೆಡಿ ಇದೆ, ತೊಂದರೆ ಇಲ್ಲ. ಯಾವ್ಯಾವುದು? ಕೊರಲ ಇದೆ, ಊದ್ಲಿದೆ, ನವಣ, ಸಾಮ. ಕೊರಲೆ, ಊದ್ಲು, ನವಣೆ, ಸಾಮ. ಸಾಮೆ ಇನ್ನು ಸಜ್ಜೆ ಅಂತೀವಿ, ನಮ್ಮ ಮನೆಯವ್ರು ಕಂಬು ಹೇಳಿದ್ರು, ಅದು ಸಜ್ಜೆ ಅಂತೀವಿ. ನಾವು ಅದನ್ನ ಕಂಬು ಕಂಬು ಅದೇನು ಯಥೇಚ್ಛವಾಗಿ ಊಟಕ್ಕೆ ಅಂತ ಬಳಸಲ್ಲ, ದನಗಳ ಹುಲ್ಲು ಬೇಕಲ್ಲ ಹಾಗಾಗಿ ಬೆಳಗಿದ್ವಿ. ಜೋಳ ಇರುತ್ತೆ, ಜೋಳದ ಊಟ ಅಂತೂ ಸಾಕಷ್ಟು ಮಾಡ್ತೀವಿ. ಇವಾಗಲೂ ಬೆಳಿಗ್ಗೆ ನೀವೇನನ್ ಕದ್ದೀರೋ ಗೊತ್ತಿಲ್ಲ, ತಂಗಳ ಮುದ್ದ ಮೊಸರು ಮಜ್ಜಿಗೆ ನಮಗೆ, ನನಗೀಗ 63 ವರ್ಷ, ಅದು ಯಾವಾಗ ಇಲ್ಲದಾಗ ಆಗಿದ್ದ ಗೊತ್ತಿಲ್ಲ ನನಗೊಂದೊಂದು ಸಾರಿ. ಆದರೂ ನಾವು ತಂದಾರು, ನಾವು 1 ಲೀಟ್ರ್ ಹಾಲು ತತ್ತಿದ್ದು. ಬೆಳಿಗ್ಗೆ ಸಂಜೆ ನಾಯಿಗಳಿದ್ದಾವೆ ನಮ್ಗೆ, ಹಂಗಾಗಿ ನಾನೇ ಕನ್ಕಳ್ಳಿ ಇಲ್ಲಿ. ನಾವು ಚೆನ್ನಾಗೆ ಅಂತೂ ಮುದ್ದೆ ತಿನ್ನೋದ್ರಲ್ಲಿ ನಾವು ಮೊದಲನೇ. ಯಾವ್ದ್ರ ಮುದ್ದೆ ತಿನ್ಕೊಂಡ್ ಬಂದಿದ್ರಿ? ಈಗ ಜೋಳದ ಮುದ್ದೆ, ಜೋಳದ ಮುದ್ದೆ, ಜೋಳದ ಮುದ್ದೆ ಮತ್ತು ಮಜ್ಜಿಗೆ ಮೊಸರು ಇದೆಲ್ಲ, ಅದಕ್ಕಿಂತ ಅದ್ಭುತವಾದ ಇನ್ನೇನು ಇಲ್ಲ. ಹೆಂಗ್ ಮಾಡ್ತೀರಿ ಜೋಳದ ಮುದ್ದೆ ನಾಗಮ್ಮನವ್ರೆ? ಜೋಳ ಮಿಲ್ ಮಾಡಿಸ್ತೀನಿ, ಬೀಸ್ತೀವಿ ಕಲ್ಲು, ಅದ ಮಿಲ್ ಮಾಡಿಸಿ ಹಸಿಟ್ಟು ಬೇರೆ ನುಚ್ಚು ಬೇರೆ ಮಾಡಿ ಅದನ್ನ ಮಾಮೂಲಿ ಉಯ್ತೀನಿ ತೆಳ್ಳಗ, ಅದು ಬೆಂದು ಬೆಣ್ಣೆ ಕಣ್ಣಾಗ ಆಗಿರ್ತದ, ತೆಳುವಾದ್ರೆ ಸ್ವಲ್ಪ ಹಸಿಟ್ಟು ಹಾಕಿ ಉಣಿಸ್ತೀನಿ, ಮುದ್ದೆ ಮಾಡ್ತೀನಿ. ರಾಗಿ ಮುದ್ದೆ ಮಾಡಿ? ರಾಗಿ ಮುದ್ದೆನೂ ಮಾಡ್ತೀನಿ, ರಾಗಿ ಜಾಸ್ತಿ ಉಪಯೋಗಿಸ್ತೀವಿ. ಒಂದೊಂದು ಟೈಮ್ ರಾಗಿ, ಒಂದೊಂದು ಟೈಮ್ ಜೋಳದ ಮುದ್ದೆ. ಅಲ್ಲವ ರಾಗಿ ಮುದ್ದೆ ಮಾಡ್ದಂಗೆ ಜೋಳದ ಮುದ್ದೆ? ಜೋಳದ ಮುದ್ದೆ ಅದು ಅದು ರಾಗಿ ಹಸಿಟ್ಟು ಅದ್ರದ್ಬಿಟ್ಟು ಉಣಿಸ್ಬೇಕು, ಇದೇನು ಸೋಟ್ಲಿ ನುಚ್ಚು ಉದ್ಬಿಟ್ಟು ಮಾಮೂಲಿ ಓಣಿಸ್ಬಿಡ್ತಾಗುತ್ತೆ ಅಷ್ಟೇ. ಏನು ಕಷ್ಟ ಕಷ್ಟ ಇಲ್ಲ ನಮ್ಮ ಮನೆಗೆ, ನಾವು ಮಾಡ್ಕೊಂಡ್ಬೇಕ ನಮ್ಮ ಆರೋಗ್ಯಕ್ಕೆ. ಇಲ್ಲಿವರೆಗೆ ಒಂದು ಮಾತ್ರನಕ್ಕೂ ಹೋಗಿಲ್ಲ ನಾನು, ಒಂದು ತಲಾನು ಒಂದು ಅದು ಇದು ಅಂತ ಏನು ಅನ್ಕೊಳ್ಳೋದು ಇಲ್ಲ, ಹೋಗುವಿಲ್ಲ ಆರೋಗ್ಯ ಗೌಣಿಲ್ಲ ಅಲ್ವಾ. ಮತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ನಾಗಮ್ಮನವ್ರೆ? ಆರೋಗ್ಯ ಭಾಗ್ಯ. ಈಗ ಜೋಳದ ಮುದ್ದೆ ಮಾಡ್ತೀರಿ ಅಲ್ವೇ, ಸಿರಿಧಾನ್ಯದ ಇನ್ನೇನ ಮುದ್ದೆ ಮಾಡ್ತೀನಿ ಅಂದ್ರಲ್ಲ ಅದೇ ಸಾಮ. ಅದು ನಮ್ಮ ಬಸ್ತು ಜಾಸ್ತಿ ಊಟ ಮಾಡೋದು ಸಾಮಕ್ಕಿನೂ. ನಾ ಮಾಮೂಲಿ ಬೆಂತಕ್ಕಿ ಅಕ್ಕಿ ಬಸಿತೀವಿ ಅಲ್ಲ, ಹಂಗೆ ಬಸಿತೀವಿ ನಾವು. ನಾನು ಹಂಗೆ ಮಾಡ್ತೀವಿ, ಅತಿ ಮೀರಿ ಬೇಕು ಮುದ್ದೆ ಅಂದ್ರೆ ಮಾಡ್ತೀವಿ. ಹುಚ್ಚಳ್ಳು ಹುಡಿ ಇರ್ತದಲ್ಲ ಟೇಸ್ಟ್ಗೆ, ಹುಚ್ಚಳ್ಳು ಬೆಳಿತೀವಿ. ಹುಚ್ಚಳ್ಳು ಬೆಳಿ ಈಗಲೂ ಇದೆ, ಫೋಟೋ ಹೊಡ್ಕೊಳ್ಳಿ ಅಂದ್ರೆ ಯಾಕೋ ಹೊಡಿನಿಲ್ಲ. ಹುಚ್ಚಳ್ಳಿದೆ, ನಾವು ಹುಚ್ಚಳ್ಳು ತಪ್ಪಿಸಿಲ್ಲ, ಯಾಕೆ ಬೇಕದು ನಮ್ಗೆ. ಒಂದೆರಡು ಕೆ ಜಿ 3 ಕೆಜಿ ಆದ್ರೂ ನಾವು ಅಷ್ಟು ಬೆಳಬೇಕು. ಹುಚ್ಚಳ್ಳು ಯಾವಾಗ ಬೆಳಿತೀರಿ? ಉಳ್ಳಿ ಇಡವಾಗ್ಲೇ. ಉಳ್ಳಿ ಯಾವಾಗ ಇಡೋದು? ಇವಾಗ ಈಗ ಜಸ್ಟ್ ಇಟ್ಟು ಆಗಲಿ 2 ತಿಂಗಳಾಯ್ತು. ಆಗಸ್ಟ್ ಸೆಪ್ಟೆಂಬರ್? ಹೌದು ಆಗಸ್ಟ್ ಸೆಪ್ಟೆಂಬರ್. ಹುರುಳಿ ಬೆಳೆದಾಗ ಉಳ್ಳಿ ಜೊತೆಗೆ ಇಟ್ಬಿಟ್ರೆ ಅದು ಬರುತ್ತೆ. ಹುಚ್ಚಳ್ಳಿ ಇಡ್ತೀರಿ? ಹುಚ್ಚಳ್ಳಿ ಇಡ್ತೀವಿ. ಸರಿ ಸರಿ. ಹುಚ್ಚಳ್ಳದು ಬೀಜ ನೀವೇ ಮಾಡ್ಕೊಂಡಿರ್ತೀರ? ನಮ್ಮಲ್ಲೇ ಬೀಜ, ಅದು ಬೀಜ ಇದೆ. ಈಗ ಹುರುಳಿ ಜೊತೆ ಹುಚ್ಚಳ್ಳಿ ಬೆಳೆಯುವಾಗ ಎಷ್ಟು ಸಾಲ ಹುರುಳಿ ಎಷ್ಟು ಸಾಲ ಹುಚ್ಚಳ್ಳಿ? ಸಾಲ್ಗಿಲ್ಲ, ಎರ್ತು ಬಿಡ್ತೀವಿ ಒಟ್ಟಿಗೆ ಒಟ್ಟಿಗೆ ಒಟ್ಟಿಗೆ. ಚೆನ್ನಾಗಿರುತ್ತೆ. ಹೇಳಿ. ಆ ಒಟ್ಟಿಗೆ ಹಚ್ಬಿಟ್ಟಾಗ ಅದು ಚೆನ್ನಾಗಿ ಬೆಳಗತ್ತೆ. ಅದು ಉಚ್ಚಲ್ ಕಟ್ಟಿ ಕುಯ್ಕೊಂಡ್ರೆ ಉಳ್ಳಿ ಆಗಿರ್ತ ಮುಂದಕ್ಕೆ ಒಂದು ತಿಂಗಳು 15 ದಿನ ಹೋಗುತ್ತೆ ಉರ್ಲಿ ಕೀಳಾಕ. ಎಷ್ಟು ಬರುತ್ತೆ ಉಚ್ಚಳ್ಳು ನಮಗೆ ಅಗತ್ಯಕ್ಕೆ ಎಷ್ಟು ಬೇಕು ಅಗಂದ್ಬಿಟ್ಟು ನಾವು ಮಾರಾಟಕ್ಕೆ ಇದುವರೆಗೂ ಅಂತ್ಯವನ್ನೇ ಬೆಳೆದಿಲ್ಲ. ನಾವು ಉದ್ದು ಬೆಳಿತೀವಿ, ಹಸಿರು ಬೆಳಿತೀವಿ, ಸಾಕಷ್ಟು ಕುಂಟಾಲ್ಗಟ್ಟಲೆ ಅದನ್ನು ಕೊಟ್ಬಿಡ್ತೀವಿ. ಈಗ ಹಸಿರು ಕುಂಟಾಲ್ಗಟ್ಟಲೆ ಆಗಿತ್ತು ಕೊಟ್ಬಿಟ್ವಿ, ಮೇಲೊಂದು 20 kg 15 kg ಅಷ್ಟು ನಾವು ಮನೆಗೆ ಮಡಿಕೊಂಡ್ವಿ. ಉದ್ದು ಆಗಿತ್ತು ಅದನ್ನು ಕೊಟ್ಬಿಟ್ವಿ, ಜೋಳ ಆಗಿತ್ತು ಕೊಟ್ಬಿಟ್ವಿ. ಸಿರಿಧಾನ್ಯಗಳು ಮಾತ್ರ ನಾವು ಮಾರಾಟ ಮಾಡಿಲ್ಲ, ಯಾಕಂದರೆ ನಮ್ಮ ಊಟಕ್ಕೇ ನನಗೆ ಆರೋಗ್ಯದ ದೃಷ್ಟಿಯಿಂದ ಇವನ್ನೇ ಬಳಸಬೇಕು ಅನ್ನೋದು ನಮ್ಮ ತೀರ್ಮಾನ ಆಗೋಯ್ತು. ಇನ್ನು ನಮಗೆ ಉಳಿಗಾಲ ಇಲ್ಲ, ಇನ್ನು ಅಂಗಡಿಯಿಂದ ತಂದು ಊಟ ಮಾಡಿದ್ರೆ ನಾವು ಭವಿಷ್ಯದಲ್ಲಿ ಏನು ಕಾಣೋಕ್ಕಾಗಲ್ಲ. ಮುಂದಕ್ಕೆ ನಮ್ಮ ಪೀಳಿಗೆ ಕಷ್ಟ ಆಯ್ತದೆ, ನಮಗೆ ಈ ರೀತಿ ಆದಮೇಲೆ ಮುಂದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಸ್ವಲ್ಪ ಬದಲಾವಣೆ ಬಯಸಬೇಕು ಅಂತೇಳಿ ಹಿಂಗೆ ಮಾಡ್ಕೊಂಡು. ಹುಚ್ಚಳ್ಳು ಎಣ್ಣೆ ಅದನ್ನು ಬಿಡಿಸ್ತೀರಾ ಸೂರ್ಯಕಾಂತಿ ಎಣ್ಣೆ ಜೊತೆ? ಹೆಚ್ಚಾಗಾದ್ರೆ ಬಿಡಿಸ್ತೀವಿ, ಇಲ್ಲಾಂದ್ರೆ ಇಲ್ಲ. ಎಣ್ಣೆ ಏನು ಬಳಸೋದಿಲ್ಲ, ಬಳಸ್ತೀವಿ, ಚೆನ್ನಾಗಿರುತ್ತಲ್ಲ ಬಾತರಿಗೆಲ್ಲ ಚಂದವಲ್ವ ಅದು ಒಳ್ಳೆ. ಹುಚ್ಚಳ್ಳೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮಾಡ್ತೀವಿ, ಹೆಚ್ಚವ್ರು ಇದ್ರೆ, ಇಲ್ದರೆ ಇಲ್ಲ. ಹುಚ್ಚಳ್ಳೆ ಹಿಂಡಿ ಮಾಡ್ಕೊಂತೀವಿ. ಹಾಂ, ಎಲ್ಲ ಹಸುಗ ಆಯ್ತದಲ್ಲ. ಅಲ್ಲಮ್ಮ, ಹುಚ್ಚಳ್ಳೆ ಚಟ್ನಿ ಅಂತಾರಲ್ಲ, ಹಾಂ ಅದನ್ನು ಮಾಡಲ್ವೇ? ಚಟ್ನಿ ಮಾಡ್ತೀವಲ್ಲ. ಹೆಂಗೆ ಮಾಡೋದು? ಅದೇ ಮಾಮೂಲಿ ಬಿಸಿ ಮಾಡೋದು ಸ್ವಲ್ಪ. ಏನು ಬಿಸಿ ಮಾಡಬೇಕು? ಯಾವುದು? ಹುಚ್ಚಳ್ಳು. ಹಾಂ, ಜೊತೆಗೆ ಮೆಸಿ ತರಲ್ಲ, ಮೆಸಿಕಾಯಿ, ಹಸಿಮೆಸಿಕಾಯ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಲ್ಯಾರು ಆಡಿಸೋದು, ಒಳ್ಕಲ್ಲಾರು ಆಡಿಸೋದು. ಮಿಕ್ಸಿನ ಮಾಡಿ ಕಂಡಿದ್ದೀರಾ? ಒಳ್ಕಲ್ಲಲ್ಲಿ ರುಬ್ಬಿದ್ರೆ ರುಚಿ ಅಂತ. ಒಳ್ಕಲ್ಲು ಯಾವಾಗ ಬೇಕೋ ಅರ್ಜೆಂಟ್ಗೆ, ನಮ್ಮ ರೈತರ ಕೆಲಸ ಇದ್ದೇ ಇರುತ್ತಲ್ಲ ಅಲ್ವಾ. ಯಾವುದ್ರಲ್ಲಿ ಆಡಿಸಿದ್ರೆ ಒಳ್ಳೇದು ನಂಜುಂಡಪ್ಪನವ್ರೆ? ಸರ್, ಈಗ ಏನಾಗ್ಬಿಟ್ಟಿದೆ ಅಂದರೆ ಮಹಿಳೆಯರು ಈಗ ಅವ್ರಿಗೆ ಅರ್ಜೆಂಟು ಇದು ಯಾವುದೋ ಮಾಡಬಾರ್ದು, ಇದೆಲ್ಲ ಆಡಿಸ್ಕೋತಾರೆ ಯಾರು ಅಣ್ಣ ದೃಷ್ಟಿಕೊಂಡು ಬಂದ್ಬಿಟ್ರೆ. ಆದರೂ ಮನೆಯಲ್ಲಿ ಈಗ ನಾವಿರೋ ಸ್ಥಳದಲ್ಲಿ ಕರೆಂಟ್ ಇಲ್ಲ, ಈಗ ಬಾವಿ ಬೇಕು ಅಂತಲೇ ಎತ್ತ ಕಡೆ ಕರ್ಕೊಂಡು ಹೋಗಿದ್ದೀರಿ ನಾಗಮ್ಮನವರು. ಇಲ್ಲ ಇಲ್ಲ ಸರ್, ಹಾಗೇನು ಇಲ್ಲ, ಹಾಗೇನು ಇಲ್ಲ. ಒಳ್ಕಲ್ಲಲ್ಲೇ ಚಟ್ನಿ ರುಬ್ಲಿ ಅಂತ. ಆಮೇಲೆ ಈಗ ಕರೆಂಟ್ ಇಲ್ದಾಗಿ ನೀವು ಒಳ್ಕಲ್ ತಂದು ಕೊಡಿ ಅಂದ್ಮೇಲೆ ತಂದ್ಕೊಟ್ಟು. ಹೌದಾ? ಅದಕ್ಕೆ ಮುನ್ನ ಅದರಲ್ಲೇ ಆಡ್ತಿರು. ನಮ್ದು UPS, UPS ಕರೆಂಟ್ ಮಾಡ್ಬಿಟ್ಟಿದ್ರು ಜಮೀನಲ್ಲಿರೋದು. ಅಲ್ಲ ಕಣವ ನಾಗವ್ವ, ಈಗ ಹಿಂದೆಲ್ಲ ಸಮಯಕ್ಕೆ ಅದ ಆಡ್ಸಕ್ಕೆ ಅಂತಲೇ ದೊಡ್ಡದೊಂದು ಬೀಸಕಲ್ ಬರೋದಂತಲ್ಲ, ನಿಮ್ಮ ತಂದೆ ಮನೆಯಲ್ಲಿ ಇತ್ತೆ? ತಡೀರಿ ಸರ್, ಅದು ಆ ಕಲ್ಲಿನ ವಿಶೇಷತೆ ಏನು ಹೇಳಿ ಸರ್? ಆ ಕಲ್ಲಿನ ವಿಶೇಷತೆ ಬಹಳ ಅದ್ಭುತ ಇರುತ್ತೆ, ಯಾಕಂದ್ರೆ ಅದರಲ್ಲಿ ಬೀಸುವಾಗ ಅಷ್ಟು ಕ್ಲಿಯರಿಟಿ ಇದೆಯೇ ಗೊತ್ತಿಲ್ಲ ನನಗೆ. ಈ ಮಿಷಿನಲ್ಲಿ ಹಾಕ್ಸಲ್ಲ, ಅದು ಬಿಸಿ ಬರ್ಬೋದು. ಇನ್ನು ಕಲ್ಲು ಈ ಮಿಷಿನಲ್ಲಿ ಬಿಡಿಸಿದಾಗ ಬಿಸಿ ಬಂದು ಸ್ವಲ್ಪ ಸೀಟು ಸೀದೋಗ್ಬೋದು, ಇದಾಗ್ಬೋದು. ಆದರೆ ನಾವು ಕಲ್ಲಲ್ಲಿ ಬೀಸ್ತೀವಲ್ಲ, ಸೂಪರ್ ಅದು. ಒಳಗಡೆ ಹಾಕಿ ಇವ್ರು ಬಿಸಿ ತಿರುತ್ತಿದ್ದಾಗನೇ ಬಂದು ಕಡಲ್ಲಿ ಬಿದ್ದಿರ್ತದೆ, ಅದಕ್ಕೇನು ಏನೂ ಆಗಿರಲ್ಲ, ಒಡೆದೋಗಿರುತ್ತೆ ಅಷ್ಟು ಬಿಟ್ಕೊಂಡ್ರೆ, ಬೆಂದೋಗಿ ಏನೂ ಇರಲ್ಲ ಅದು. ನೋಡಿದ್ರ ಚೆನ್ನಾಗಿರುತ್ತೆ. ನೀವು ಬೀಸೋದಿಲ್ವಲ್ಲ, ಅದಕ್ಕೆ ಚೆನ್ನಾಗಿದೆ. ಇಲ್ಲ, ನಮ್ಮ ತಾಯಿಗೆ ನಾವು 5 ಜನ ಗಂಡು ಮಕ್ಕಳು, ನಮ್ಮ ಅಕ್ಕನ ಮದುವೆ ಆಗ್ಬಿಟ್ಟಾಗ ನಮ್ಮ ಕೈಲೇ ಬೀಸಿಸ್ತಿರು ಚಿಕ್ಕವರು ನಾವಾಗ. ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ. ನೀವು ಬೀಸ್ತಿದ್ರ ನಗಮ್ಮನವ್ರೆ? ನಾವು ಇವ್ರು ಮಾಡೋ ಬಂದಾಗೆಲ್ಲ ಬೀಸ್ಕೊಂಡೆ ಮಾಡ್ತಿದ್ದೆ. ಬೀಸ್ಕೊಂಡೆ ಕರೆಂಟ್ ಇರಲಿ. ಈಗ ಒಂದು 10 ವರ್ಷದಿಂದ ಈಚೆಗ ಎಲ್ಲ ಮಿಕ್ಸಿ ಕುಕ್ಕರು ಇವೆಲ್ಲ ಇರ್ಬೋದು, ಒಂದು 20 ವರ್ಷದಿಂದ. ಈಗ ಮೊದಲೆಲ್ಲ ಇಲ್ಲ, ಹಾಡು ಗಿಡೆಲ್ಲ ಹೇಳ್ಕೊಂಡು ಬೀಸ್ತಿದ್ರ? ಹಾಡ ಹೇಳ್ತಾರ ಕೆಲವ್ರು, ಹೇಳ್ತಾರ ಕೆಲವರು. ನಿಮಗೆ ಬರೋದಿಲ್ವೇ ನಾಗಮ್ಮನವ್ರೆ? ಹೇಳ್ತದೆ ಎಲ್ಲ ಮರ್ತೋಗವಲ್ಲ, ಈಗ ಬೀಸಲ್ವಲ್ಲ. ಅದು ಕರೆಕ್ಟು, ಚಟ್ನಿ ಆಡಿಸುವಾಗ, ಸಾಮೆ ಬೇಯಿಸುವಾಗ ಹಾಡು ಹೇಳ್ಕೊಂಡು ಹೇಳ್ತಾರೆ. ನಮ್ಮ ಮನೇಲೆಲ್ಲ ಹೇಳ್ತಾರು, ನಮ್ಗೆ ಅಂತೂ ಈಗ ನಮ್ಮ ಮುಂದಕ್ಕೆ ಇಲ್ವಲ್ಲ. ಎದುರು ಬದ್ರು ಇಬ್ರು ಕೂತ್ಕೊಂಡು ಬೀಸ್ತಿದ್ದಲ್ವಾ? ಹಾಂ, ಇಬ್ರು ಕೂತ್ಕೊಂಡು ಅರ್ಧ ಈ ಕಡೆ ತಳ್ಳಿದ್ರೆ ಅವ್ರು ಆ ಕಡೆ ತಳ್ಕೊಡ್ಬೇಕು. ಏನೋ ಒಂಥರ ಚೆನ್ನಾಗಿರ್ತಿತ್ತು. ಎರಡು ಒಟ್ಟು ಕೂಡಿ ಮಾಡ್ತಿರಲ್ಲ ಹೆಂಗಸ್ಗಳು, ಈಗ ಇಬ್ರು ಇದ್ರೆ ನಾವು ಇಬ್ರು ಕೂತ್ಕೊಂಡು ಬೀಸ್ತಿದ್ವು. ಇಬ್ರು ಏನೋ ಒಬ್ರಿ ಆದ್ರೂ ಒಬ್ರು ಕೂತ್ಕೊಂಡು ಬೀಸ್ತದು ಅಲ್ವೇ. ಆದ್ರೆ ಭಾರಿ ಭಾರ ಇರೋದು ಕಲ್ಲದು, ಕಲ್ಲು ತೂಕೋಗದ. ಈಗಲೂ ಒಂದು ಪಾವು ಒಂದೇ ಸತಿ ಹಿಡಿಯುತ್ತೆ ಅಲ್ವಾ ನೋಡಿ. ಈಗ ನಂಜುಂಡಪ್ಪನವ್ರೆ, ತಿನ್ನೋದಾಯ್ತು ಸಿರಿಧಾನ್ಯನ, ಬೆಳೆಯೋದಂಗೆ ಅಂತ ಒಂಚೂರು ಹೇಳಿ. ಅದು ತುಂಬ ಅದ್ಭುತವಾದ ನೋಡಿ, ನೀವು ಈಗ ಕೇಳಿದ್ರಲ್ಲ ಪ್ರಶ್ನೆ. ಅದು ನಮ್ಮ ರೈತರೆಲ್ಲ ಅವ್ರಿಗೆ ಗೊತ್ತು ಅನ್ಕೋತೀನಿ ರೈತರು, ಆದರೆ ಯಾಕೋ ಅವ್ರಿಗೆ ಇತ್ತೀಚೆಗೆ ಇದನ್ನೆಲ್ಲ ಬೆಳೆದು ರೇಖೆ ಮಾಡೋದು ಕಷ್ಟ ಆದ್ರಿಂದ ಬಿಟ್ಬಿಟ್ರ ಅಂತ ಅನ್ಕೋತೀನಿ. ಇವತ್ತು ಮನುಷ್ಯ ಬದುಕಬೇಕು ಅಂದರೆ ಸಿರಿಧಾನ್ಯಗಳು ಅವಶ್ಯಕತೆ. ಈಗ ನನಗಾಗಿರೋದು ಅಂದರೆ ಎಲ್ಲರಿಗೂ ಆಗೋದ. ಈಗ ಒಂದು ಮನೆಯಲ್ಲಿ ಒಬ್ಬನಾದ್ರೂ ಪೇಷೆಂಟ್ ಇದ್ದೇ ಇರ್ತಾನೆ ಮಾತನ್ನುಂಗಂತ ಪೇಷೆಂಟು. ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ನೋಡೋಕೆ ಹೋದ್ರೆ ನೋಡಿ ಎಷ್ಟು ಚೆನ್ನಾಗದ. ನಾನು ಬೇರೆ ಕಡೆ ಎಲ್ಲ ಗಮನಿಸಿದಾಗ 27 ವರ್ಷ 23 ವರ್ಷ ಅವನಿಗೆ ಸ್ಲೋ ಬಿ ಪಿ ಅಂತಾರೆ. ಇವೆಲ್ಲ ಹೆಂಗೆ ಬಂದು ಹೇಗಾದು ಚಿಂತನೆಗಳಿಗೆ ನಾವು ಮಾಡ್ತಾ ಹೋದ್ರೆ ನಾವೆಲ್ಲೋ ದಾರಿ ತಪ್ತಾ ಇದ್ದೀವಿ, ನಮ್ಮದೆಲ್ಲ ಕೊಟ್ಬಿಡ್ತೀವಿ. ಅವ್ರ ಕಡೆಯಿಂದ ತಕ್ಕೊಂಡು ತಿಂತಾ ಇದ್ದೀವಿ ನಾವು. ಅವ್ರು ಏನು ಮಾಡಿದ್ರೆ ಗೋಧಿ ಹಿಟ್ಟು ಹೇಗಿದೆಯೋ ಗೊತ್ತಿಲ್ಲ, ಮೈದಾ ಹಿಟ್ಟು ಹೇಗಿದೆಯೋ ಗೊತ್ತಿಲ್ಲ. ನಾವು ಬೆಳೆದಂಥದ್ದನ್ನು ಏನು ಊಟ ಮಾಡಿದಾಗ ಅದು ಈ ಜ್ವಾಳದ ಹಿಟ್ಟು ಉಂಡ್ರೆ ವಾಯಿಡ್ ಕತ್ತನ್ನು ಕೆಲವರು ನಮಗೇನು ಆಗಲ್ಲ ಬಿಡಿ, ನಾವು ತಿಂದು ಗಟ್ಟಾಗಿದ್ದೀವಿ. ಈಗ ನಾವು ಸಿರಿಧಾನ್ಯಗಳು ಬೆಳೆಯ ಉದ್ದೇಶ ನಿಜಕ್ಕೂ ಇಳುವರಿ ಕಡಿಮೆ ಆಗ್ಬೋದೇನು, ಆ ಬೆಳೆಗಳಿಗೆ ಕಾಯಿಲೆಗಳಿಲ್ಲ. ನೀವು ಯಾವುದೇ ಬೆಳೆ ಬೆಳೀರಿ, ಇವತ್ತು ಔಷಧಿ ಹೊಡೆದೇ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ. ಇವರು ನಮ್ಮಲ್ಲೆಲ್ಲ ರೈತರು ಬೆಳೆದವರಲ್ಲ, ಔಷಧಿ ಹೊಡೆದೆ ಯಾವ ಬೆಳೆನೂ ಬೆಳೆಯೋಕೆ ಕಾಯ್ತಾ ಇಲ್ಲ. ಆದರೆ ನಮ್ಮ ಈ ಸಿರಿಧಾನ್ಯಗಳಿಗೆ ಔಷಧಿ ಬೇಕಾಗಿಲ್ಲ ನೋಡಿದ್ರ ಇಳುವರಿ ಸ್ವಲ್ಪ ಕುಂಠಿತ ಆಗ್ಬೋದು. ಇರ್ತಕ್ಕಂಥ ಬೇಸಾಯದಲ್ಲಿ ನ್ಯಾಚುರಲ್ ಆಗಿ ಆ ಊಟ ಮಾಡ್ಬೋದು. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೇ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಮೊದಲಿಂದ ಹೇಳ್ಕೊಂಡ್ ಬನ್ನಿ, ಭೂಮಿ ಸಿದ್ಧತೆ ಯಾವ ತರ ಮಾಡ್ತೀರಿ? ಭೂಮಿ ಸಿದ್ಧತೆ ನಾವು ಬೇಸಿಗೆಯಲ್ಲಿ ಒಂದ್ 2 ಮೈ ಆರಂಭ ಮಾಡ್ಬೇಕು. ಯಾವ್ದ್ರಲ್ಲಿ? ನೇಗಿಲಿನಲ್ಲಿ. ನೇಗಿಲು ದನ ಮಾಡಿಕೊಂಡಿದ್ದೀರಿ? ಈಗಲೂ ಇದೆ. ಇದೆ ದುಡಿಯೋ ಎತ್ತಿದೆಯೋ ಅಥವಾ ದಂದಲ್ಲಿ ಉಳುತ್ತೀರ? ದಂದಲ್ಲಿ ಕರೆಯೋದು ಅದೇ, ಉಳಕ್ಕು ಅದೇ. ಅಂದ್ರೆ ಒಂದ್ ಎಷ್ಟು ಇದೆ, ಈ ತೆನೆ ಆಗ್ಬಿಟ್ಟು ಅದು ಸರಿ, ತೆನೆ ಆಗ್ಬಿಟ್ಟು ಇದು ಇದು ಹಿಂಗ ಅರ್ಥವಾಯ್ತು. ಹಂಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ಕೋತೀವಿ. 2 ಸರಿ ಬೇಸಿಗೆನಲ್ಲಿ ಉಳ್ತೀರಿ? ಉಳ್ತೀವಿ. ಆಮೇಲೆ ಆ ಗೊಬ್ಬರ ಆ ಸಮಯಕ್ಕೆ ಸರಿಯಾಗಿ ನಾವು ಮಾರ್ಚಿನಲ್ಲಿ ಮುಗಿದೋಗಿರ್ಬೇಕು ಗೊಬ್ಬರ ಸೇರಿಸಿ. ಅಷ್ಟು ಬೇಗ? ಅಥವಾ ಏಪ್ರಿಲ್ ಫಸ್ಟ್ನಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಏಪ್ರಿಲ್ ಮಳೆ ಆಗ್ಬಿಡುತ್ತೆ ನಮಗೆ, ಏಪ್ರಿಲ್ಗೆ ಮೊದಲನೇ ಮಳೆ ಆಗ್ಬಿಡುತ್ತೆ ನಮ್ಮ ಏರಿಯಾದಲ್ಲಿ. ನಾವು ಮೊದಲನೇ ಬೆಳೆ ಏಪ್ರಿಲ್ನಲ್ಲಿ ನಾವು ರೇವತಿ ಮಳೆಗೇನೆ ಬೆಳೆ ಮಾಡಿಬಿಡ್ಬೇಕು. ಆದರೆ ಆವಾಗ ಬೆಳೆ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅವಾಗ ಏನು ಬಿತ್ತೀರಿ? ಆವಾಗ ಜೋಳ ಬಿತ್ಬೋದು, ನಮ್ಮ ಅಲಸಂದೆ ಬಿತ್ಬೋದು, ಎಳ್ಳು ಮೊದಲನೇದು. ಫಸ್ಟ್ ಎಲ್ಲ ಬಿತ್ತನೆ ಮಾಡ್ತಕ್ಕಂಥ ಮೊದಲನೇ ಅವು. ಹತ್ತಿ ಹಾಕ್ಬಿಡ್ಬೋದು, ಇವನ್ನ ಮೊದಲನೇ ಬೆಳೆಗಳು ಇವು. ಅಲ್ಲ, ಸಿರಿಧಾನ್ಯದಲ್ಲಿ ಯಾವುದನ್ನು ಬಿತ್ತು? ಸಿರಿಧಾನ್ಯದಲ್ಲಿ ನಾವು ಜೋಳ ಜೊತೆಗೇನೆ ನವಣೆ ಹಾಕ್ತೀವಿ. ನವಣೆ ಜೋಳದ ಜೊತೆಲೇ ಹಾಕ್ಬಿಡ್ಬೋದು, ತೊಂದರೆ ಇಲ್ಲ, ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಸಾಮ, ಈ ರಾಗಿ ಬಿಡುವಾಗಲೂ ಸಾಮೆ ಜೊತೆಗೆ ಸಾಲಲ್ಲಿ ಬಿಡ್ಬೋದು. ರಾಗಿ ಜೊತೆ ಸಾಮೆ ಬಿಡ್ಬೋದು. ಇನ್ನು ಬರಗು, ಊದ್ಲು, ಇವು ಅದೇ ಸೇಮ್. ಅಥವಾ ಒಟ್ಟಿಗೆ ಬೆಳೆದ್ರು ಒಂದು ನಾವು 10 ಕ್ವಿಂಟಲ್ ಎಲ್ಲನೂ ಬೆಳ್ಕೋತೀವಿ. ಒಂದು ಕ್ವಿಂಟಲ್ 1.5 ಕ್ವಿಂಟಲ್ ಆದರೆ ಈ ವರ್ಷನೂ ಆಗಿ ಬರ ವರ್ಷಕ್ಕೂ ಆಗುತ್ತೆ. ಅಲ್ಲ, ಮುಂಗಾರಿಗೆ ಯಾವ್ದು ಬೆಳಿತೀರಿ? ಮುಂಗಾರಿಗೆ ನಾವು 4 ಮಾಡ್ತೀವಿ. ಮುಂಗಾರಿಗೆ ಮಾಡ್ಬಿಡ್ತೀವಿ 4. ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ನಾವನ್ನ ಮಾತ್ರ ಜೊತೆಗೆ ಹಾಕ್ಬಿಡ್ತೀವಿ. ಇನ್ನು ಉಳಿದವನ್ನ 1 by 1 ಒಂದ್ ಮಳೆ 2 ಮಳೆ ಕಳೆದ್ಮೇಲೆ ಹಸುವಿನಿ ಮಳೆ ಅಥವಾ ಭರಣಿ ಮಳೆ ಅಥವಾ ಕೃತಕ ಮಳೆ, ಅವುದರಲ್ಲಿ ಮಳೆಗಳು ಒಂದೇ ಸಮನಾಗ ಆಗಲ್ಲ ನೋಡಿ. ಈ ವರ್ಷ ನಾನು ಬೆಳೆಯಕ್ಕೆ ಆಗಲ್ಲ, ಬಿತ್ಬಿಟ್ಟು. ಅಲ್ಲ, ನೀವು ಮೊದಲನೇ ಬಾರಿ 2 ಸರಿ ಉಳ್ತೀನಿ, ಆಮೇಲೆ ಗೊಬ್ಬರ ಹಾಕಿ ನಾವು ಎಲ್ಲ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಆರಂಭ ಮಾಡ್ಬಿಟ್ಬಿಟ್ಟಿರ್ತೀವಿ. ಆಮೇಲೆ ಮಳೆ ಬಿದ್ದಾಗನೇ ನಾವು ಸಾಲ ಹೊಡೆಯೋದು. ಯಾವ್ದ್ರಲ್ಲಿ ಸಾಲ ಹೊಡೆಯೋದು? ಸಾಲ ಹೊಡೆಯಕ್ಕೆ ನೇಗಿಲು ಮುಡಿಕೊಂಡಿದ್ದೀವಿ. ಮರದ ನೇಗಿಲೆ ಸಾಲ ಹೊಡೆಯಕ್ಕೆ. ಯಾವ ಮರದ ನೇಗಿಲು? ಗುಬ್ಳಿ ಮರದಲ್ಲೇ ನಾವು ನೇಗಿಲನ್ನ ಆಯ್ಸೋದು. ಗುಬ್ಳಿ ಮರದನ್ನೇ. ಅದು ಸ್ವಲ್ಪ ಶಾಶ್ವತವಾಗಿ ಒಂದಷ್ಟು ವರ್ಷ, ಒಂದು 10 ವರ್ಷ ಬರೀ ಸಾರ ಹೊಡೆಯಕ್ಕೇನೆ ಅದು. ಅದನ್ನು ಆರಂಭ ಮಾಡೋಕ್ಕಾಗಲ್ಲ ಆ ನೇಗಿಲಲ್ಲಿ. ಆರಂಭ ಮಾಡೋದು ಯಾವ ನೇಗಿಲಲ್ಲಿ? ಅದರಲ್ಲೇ ದಪ್ಪದಿರುತ್ತೆ. ದಪ್ಪದು ಅದು ಗೊಬ್ಳಿನೇ. ಗೊಬ್ಳಿನೇ ಸಾಲು ಹೊಡೆಯಕ್ಕೆ ಬೇರೆ ನೇಗಿಲು, ಇದಕ್ಕೆ ಬೇರೆ ಆರಂಭಕ್ಕೆ ಬೇರೆ ಬೇರೆ ನೇಗಿಲು. ಸಾಲು ಚಿಕ್ಕದಾಗಿ ಇರಬೇಕು. ಈ ಆರಂಭ ದಪ್ಪ ನೇಗಿಲು. ಎಷ್ಟಡಿ ಸಾಲು ಹೊಡಿತೀರಿ? ನಾವು 1 ಅಡಿ 1 ಕಾಲಡಿ ಸಾಲು. ಆಯ್ತು. ಒಂದು ಸಾಲಲ್ಲಿ ಬಿತ್ತನೆ ಹೇಗೆ? ನಾವು ಸಾಲು ಹೊಡ್ಕೋದ್ವಿ, ಇವ್ರು ಇರ್ತಾರಲ್ಲ ಹೆಣ್ಮಕ್ಳು ಬಿತ್ತನೆ ಮಾಡ್ಕೊತಾರ. ಹಿಂದೆಲ್ಲ ಕೂರ್ಗೆ ಬಳಸ್ತಿದ್ರು ಬಿತ್ತನೆಗೆ. ನೀವು ಹತ್ರ ಕೂರ್ಗೆ ಏನು ಮಡಿಕೊಂಡಿಲ್ವಾ? ಇಲ್ಲ, ನಾವು ಮಡಿಕೊಂಡಿಲ್ಲ. ಈ ಬಂದಿದ್ದ ಅವು ಸ್ವಲ್ಪ ಕೂರ್ಗಳ ಬಿತ್ತನ ಒಳಗಡೆ ಹಾಕ್ಬಿಡ್ತು ಅಂದ್ರೆ ಎಲ್ಲ ಲೈನ್ಗೆ ಹೊಂಟೋಗವು. ಸ್ವಲ್ಪ ಬಂದ ಒಂದು ಸ್ವಲ್ಪ ದಿನ ಅದು ಏರ್ಗಳಿಗೆ ಭಾರ ಆಯ್ತು ನಮ್ಮನ್ನ ತೆಗೆದ್ಬಿಟ್ಟೆ ಅನ್ನೋದು. ಐದು ಆರು ಒಟ್ಟಿಗೆ ಹೋಗಿದ್ದ ಅದು. ನಿಜ ನಿಜ. ಕೂರ್ಗೆ ನಾನು ನೋಡಿದ್ದೆ, ಅದನ್ನು ಬಿತ್ತನೆ ಮಾಡ್ತಿದ್ರು. ಗೊಬ್ಬರನೂ ಹಾಕ್ಬಿಡೋದು ಒಂದು ಕಡೆಗೆ, ಒಂದು ಕಡೆಗೆ ಇದನ್ನು ಹಾಕ್ಬಿಡೋರು. ಅದು ಏರ್ಗೆ ಭಾರ ಆಯ್ತು ಅಂತಲೇನು ಅದನ್ನು ತೆಗೆದಾಕ್ಬಿಟ್ರು. ಓಕೆ, ಈಗ ನೀವು ಸಾಲು ಬಿಟ್ಕೊಂಡು ಹೋಗ್ತೀರಿ ಹಿಂದ್ಗಡೆಯಿಂದ ಬೀಜ ಉದ್ರಿಸ್ಕೊಂಡು ಬೀಜ ಉದ್ರಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಮುಚ್ಚೋದನ್ನ ಸಾಲ ಅದನ್ನು ಅರವತ್ತದು ಅಂತ ಹೇಳ್ತೀವಿ ನಾವು. ಅರವತ್ತದು ಅಂದ್ರೆ ಅದು ತಿರುಗಿ ಹಿಂಗೆ ಬಿಟ್ಟು ಹೋದ್ರೆ ಪಕ್ಕದಲ್ಲಿ ಮಣ್ಣು ಮುಚ್ಚುತ್ತೆ. ಮಣ್ಣು ಮುಚ್ಚ ಅದುವಾಗಿ ಅದುವಾಗಿ ಹೆಚ್ಚಾಗುವಾಗಬಾರ್ದು, ಕಡಿಮೆ ಆಗುವಾಗಬಾರ್ದು. ಈಗ ಹೆಚ್ಚಿಗೆ ಆದಂತಹ ಸಸಿಗಳನ್ನ ಏನಾದ್ರು ಕಿತ್ತೆಗಿತ್ತೀರಾ ಅಥವಾ ಹುಟ್ಟವನ್ನೆಲ್ಲ ಬಿಟ್ಬಿಡ್ತೀರಾ? ಇಲ್ಲ ಇಲ್ಲ, ಸ್ವಲ್ಪ ತಿಳು ಮಾಡ್ಬೇಕಾಯ್ತದೆ. ಎಲ್ಲರೂ ಇದಾಗ್ಬಿಟ್ಟು ಗೀಜಲಾಗ್ಬಿಡ್ತದೆ. ಅದನ್ನ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದು ತೆಳು ಮಾಡೋದು ಹೆಂಗೆ? ತೆಳು ಮಾಡೋದು ಸ್ವಲ್ಪ ಕಿತ್ತಾಕ್ಬಿಡ್ಬೇಕು ಕೈಯಲ್ಲಿ ಹೆಚ್ಚು ಇರೋದನ್ನ. ಆಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಗಿಡ ದಟ್ಟವಾಗದೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯ್ತದೆ. ಅದನ್ನು ಕಿತ್ತಾಕ್ಬಿಡೋದು ಕೈಯಲ್ಲಿ ಕಿಳಿಸ್ತೀರಿ? ಕೈಯಲ್ಲಿ ಕಿಳಿಸ್ತೀವಿ. ಹೆಚ್ಚಿಗೆ ಬಿತ್ತಿದ್ರೆ ಕೂರ್ಗೆ ಹೊಡೆದ್ಬಿಟ್ರೆ ಅಡ್ಡಡ್ಡ ಕೂರ್ಗೆ ಹೊಡೆದ್ರು ಹೋಗುತ್ತೆ. ಅಡ್ಡ ಕೂರ್ಗೆ ಅಡ್ಡಡ್ಡ ಕೂರ್ಗೆ ಹೊಡೆದ್ಬಿಟ್ರು ಹೋಗುತ್ತೆ. ಕಳೆ ತೆಗೆಯೋದೆಲ್ಲ ಹೇಗೆ? ಕಳೆ ತೆಗೆಯೋದು ಕೈಯಲ್ಲೇ ತೆಗಿಬೇಕು ಕೈಯಲ್ಲಿ. ಅಂದ್ರೆ ಅರ್ಗನ ಹೊಡೆದು ಕ್ಲೀನ್ ಮಾಡಿರ್ತೀವಿ, ಬರೀ ಸಾಲಲ್ಲ ಅಷ್ಟು ಇರೋದು, ಸಾಲಲ್ಲಿ ಕಳೆ ಅಷ್ಟೇ. ಇನ್ನು ಒಳಗಡೆ ಇರೋದನ್ನ ಕ್ಲೀನ್ ಮಾಡ್ಕೊಳ್ತೀವಿ, ಕೊನೆಯವರೆಗೂ ಅದನ್ನ ಮೇಂಟೈನ್ ಮಾಡ್ಕೊತೀವಿ. ಈಗ ಮುಂಗಾರಲ್ಲಿ ತಾವು ಹೇಳಿದ್ರಿ ಜೋಳ ಬೆಳಿತೀನಿ, ಜೋಳದೊಂದಿಗೆ ಏನಾಗ್ತೀನಿ? ನವಣೆ. ನವಣೆ ಹಾಕ್ತೀರಿ ಮತ್ತೆ ಅಲಸಂದೆ ಹಾಕ್ತೀನಿ? ಅಲಸಂದೆ ಹೌದು. ಉದ್ದ ಹಾಕ್ತೀನಿ? ಅದು ಸಪ್ರೇಟ್, ಅದೇ ಬೇರೆ, ಅದೇ ಬೇರೆ. ಇದ್ರ ಜೊತೆಗಲ್ಲ, ಇದ್ರ ಜೊತೆಗಲ್ಲ. ಒಳಗಡೆ ಹೋಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಜೋಳದೊಳಗಡೆ ಎಲ್ಲನೂ. ಹಂಗಾಗಿ ಒಂದು ಮಾಡ್ಬೋದು ಎಲ್ಲನೂ, ಅದ್ರೊಳಗಡೆ ಮಾಡ್ಬಿಟ್ಟು ಜೋಳದೊಳಗಡೆ ಹೋಗಿ ಮಾಡೋಕ್ಕಾಗಲ್ಲ. ಇನ್ನು ಉಳಿದು ಮೂರು ಯಾವಾಗ ಬೆಳಿತೀರಿ? ಒಂದು ಸ್ವಲ್ಪ ಟೈಮ್ ಕೊಟ್ಟು ಒಂದು ಎರಡು ಮಳೆ ಬಿಟ್ಟು ಮುಂದಕ್ಕೆ ಹೋದ್ರೆ ಆವಾಗ ಬಿತ್ಬೋದು ಅವನ್ನ. ಉಳಿದವನ್ನ ಉಳಿದವನ್ನ ಅದ್ರ ಜೊತೆಗೆ ಏನು ಬೆಳೆಸ್ಕೊಂಡು ಬಿತ್ತೀರಿ? ಅದ್ರ ಜೊತೆಗೆ ಇದು ಒಂದು ಆರು ಸಾಲು, ಅದು ಉದ್ದು ಬಿತ್ತಿದ್ರೆ ಮಧ್ಯಕ್ಕೆ ಇನ್ನೊಂದು ಸಾಲು. ಓಕೆ, ಒಂದು ಕಡು ಅಂತ ಇರ್ಬೇಕು ಇದಾಗಲಿ ಅಂತ. ಅದು ಮಾಡಿದ್ರೆ ಇದು ಮಾಡ್ತೀವಿ. ಅಥವಾ ಜೋಳ ಸಾಲು ಬಿಟ್ಟಿರ್ತೀವಿ, ಯಾಕೆ ದನಗಳ ಹುಲ್ಲು ಆಯ್ತದ ಅದು. ಕಡು ಇದ್ರೆ ಅನುಕೂಲ, ಈ ಹುಳ ಗಿಳ ಆದ್ರೂ ಆ ಗಿಡದ ಮೇಲೆ ಅಕ್ಕಿ ಕೂತ್ಕೊಂಡು ತಿನ್ನಕ್ಕೂ ಆ ಕಡು ಅನ್ನೋದು ಅನುಕೂಲ. ಹಾಗಾಗಿ ಅದನ್ನ ಕಡ ಹಾಕ್ಲೇಬೇಕಾಯ್ತದೆ ನಾವು. ಕಡದಲ್ಲಿ ಏನಾಗ್ತೀರಿ? ಕಡಲ್ಲಿ ನಾವು ತೊಗರಿ ಕಡ ಹಾಕ್ಬೋದು. ತೊಗರಿ ಆ ತೊಗರಿ ಕಡ ಇದ್ರೆ ನಮಗೂ ಊಟಕ್ಕಾಯ್ತದೆ, ತೊಂದರೆ ಇಲ್ಲ. ಅಥವಾ ಕಂಬ್ ಹಾಕಿದ್ರೆ ಕಂಬು ಹಸುಗಳಿಗಾಯ್ತದ ಹುಲ್ಲು, ಅದು ಒಂದ್ ಕಡೆ ಎರಡು ಕಡೆ ಮಾತ್ರ ಬಿಟ್ಕೊಳ್ಳೋದು. ಅದನ್ನ ಊಟಕ್ಕೆ ಅಂತ ನಾವು ಹೆಚ್ಚು ಬಳಸ್ಕೊಳ್ಳಲ್ಲ. ನಮಗೆ ಸಾಮಕ್ಕಿ ನವನಕ್ಕಿ ಇವು ಮಾತ್ರ ಟೇಸ್ಟು, ನಾವು ಅದನ್ನ ಊಟಕ್ಕೆ ಹೆಚ್ಚು ಬಳಸಲ್ಲ, ಹಸುಗಳು ಬಳಸ್ತೀವಿ. ಈಗ ಸಾಮೆ ಮತ್ತೆ ನವಣೆ ಸಾಮಾನ್ಯವನ ಅನ್ನ ಹೇಗೆ ಮಾಡೋದವ? ಅನ್ನ ಮಾಮೂಲಿ ಮಿಲ್ ಮಾಡ್ತೀವಿ, ಮದ್ ಮಿದಿತಿದ್ವು. ಈಗೇನ ಮಿಲ್ ಬಂದದ, ಮೊದ್ಲು ಕುಟ್ತಿದ್ವು. ಕುಟ್ಟಕ್ಕಾಗ ಮಿದಿಯೋದು ಅಂದ್ರೆ ಕುಟ್ಟದು. ಕುಟ್ಟದು ತಡಿ ಅಣ್ಣ, ಅವ್ರು ಯಾವ್ದ್ರಲ್ಲಿ ಕುಟ್ತಿದ್ರವ? ಒನಕ. ಒನಕೆ? ಸರಿ ಸರಿ. ಯಾವ ಮರದ್ದು ಒನಕೆ ಸಾಮಾನ್ಯ? ಯಾವ ಮರದ ತೂಕ? ಗೊಬ್ಬಳಿ ಮರ ಆದ್ರೆ ತೂಕ ಇರ್ತಿತ್ತು. ತುರ್ಪಣ್ಣ ಮರದಲ್ಲೆ ಅಥವಾ ಕಗ್ಲಿ ಮರದಲ್ಲೇ ಯಾವ್ದ್ರಲ್ಲಿ ಮಾಡ್ತಿರೋ ಅವ್ರ ತೂಕ ಇರ್ತಿತ್ತು. ಒಟ್ಲು ನಿಮಗೆ ಗೊತ್ತೇ ನಂಜುಂಡಪ್ಪನವ್ರೆ? ಇಲ್ಲ, ತೂಕವಾಗಿರೋದ್ರಲ್ಲೇ ಒಣಕೆ ಮಾಡಿದ್ರೆ ಅದಕ್ಕೆ ಕಣ್ಣು ಹಾಕ್ಬಿಟ್ಟು ಮಾಡಿದ್ರೆ ಬಹಳ ಚೆನ್ನಾಗಿತ್ತು. ಕಗ್ಲಿ ತೂಕ? ಕಗ್ಲಿ ಕಗ್ಲಿ ಮರ. ಕಗ್ಲಿ ಮರ ಅರಳಿ ತುಂಬಾ ಭಾರ ಆಯ್ತು. ತುಂಬಾ ಭಾರ ಅರಳಿದು ಮಾಡ್ತಾರೆ ಮಾಡ್ತಾರ. ಈಗೇನ ಸಿಟಿಗಳಲ್ಲಿ ಮಾರಿ ಮಾಡ್ತಲ್ಲ ಅವೆಲ್ಲ ಉಪಯೋಗ ಆಗಲ್ಲ. ಅವ್ ಕುಟ್ಕತ್ತಾರ ಮೆಣಸಿತಲ್ಲ ಕುಟ್ಟಾಕ್ಬಿಡಕತ್ತಾರ. ಅಪ್ಪನ ಕಾಲದ ಅಯ್ಯ ಅದ ಇವತ್ತು. ಆಯ್ತಾಯ್ತು. ಹ್ಞೂ ಕಣವ, ಮೊದಲು ಕುಟ್ತಾ ಇದ್ರಿ, ಈಗ ಮಿಲ್ಲೇ ಬಂದವೆ. ಮಿಲ್ ಬಂದದ ಅದ್ರಲ್ಲಿ ಅಕ್ಕಿ ಮಾಡಿಸ್ಕೊಂಡು ಅನ್ನ ಮಾಡೋದು ಹೇಗೆ? ಹಂಗ ಎಲ್ಲ ಅಚ್ಚುಕಟ್ಟು ಮಾಡ್ತಿರ್ತೀವಿ, ಒಟ್ಟನೆಲ್ಲ ತೆಗಿತೀವಿ. ಹಂಗ ಮಳೆ ನೀರ್ಗ ಅಕ್ಕಿ ಅಕ್ಕಿ ಬಸಿತಿರ್ತೀವಿ. ಯಾವ ನೀರ್ಗೆ? ನೀರ್ ಮಡ್ತೀವಲ್ಲ ಅಣ್ಣ ಮಾಡಕ, ನೀರ್ ಮಳತ್ತಲ್ಲ, ಮಳದಾಗ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಿವಿ, ಹಿಂದ್ಗುಟ್ಟೆ ಬುಗ್ಗಿಸ್ಕೊತೀವಿ ಅಷ್ಟೇ. ಬಹಳ ಸುಲಭ ಹೇಳಿದ್ರಿ, ಕಷ್ಟ ಅಂತಾರಲ್ಲ ಸಿರಿಧಾನ್ಯದಲ್ಲ ಅನ್ನ ಮಾಡೋದು. ಇಲ್ಲ ಇಲ್ಲ, ಅದು ಹೆಚ್ಕೋದ್ ಬೇಕೇ ಆಗಲ್ಲ. ಈ ಮಾಮೂಲಿ ಬೆಂತಕ್ಕಿಲ್ಲಿ ಅಷ್ಟು ತಡೆಯಲ್ಲ, ಅದು ಬೇಗ ಇದಾಗ್ಬಿಡ್ತ. ಒಂದ್ ಮಳ್ಳಿಗೆ ಬೆಂದೋಯ್ತು. ಹೌದು, ಬಹಳ ಬೇಗ ಬೇಗ ಆಗೋಯ್ತದ. ಆಮೇಲೆ ಬಸ್ತು ಬಿಟ್ಟು ಊಟ ಮಾಡ್ಬೋದು ಅಂತಂದ್ರೆ ಆರದ ಮೇಲೆ ಚೆನ್ನಾಗಿರ್ತದೆ. ಪುಡಿ ಕಣ ಎಲ್ಲ ಉಡಿ ಕಣಾಗಿರ್ತದೆ. ಚಿತ್ರಾನ್ನ ಮಾಡ್ಬೋದು, ಪ್ರಿಯೋಗ್ರ ಯಾವ್ದಾದ್ರು ಮಾಡ್ಬೋದು. ನೋಡಿದ್ರ ಮನೇಲಿ ಎಷ್ಟು ದನ ಮಾಡಿಕೊಂಡಿದ್ರಿ? ಮೂರು ನಾಲ್ಕು. ನಾಲ್ಕು? ಒಂದು ತೇನ, ಒಂದು ಕರಿತದ, ಒಂದು ಕರು, ಇನ್ನೊಂದು ಉಳಕ ಅಂತ ತಂದಿದ್ದೀವಿ ಅಲ್ವೇ. ನಿಮಗೂ ಏನಾದ್ರು ಉಳಕ್ ಬರುತ್ತಾ? ನಾಗಮ್ನವ್ರೆ ಟ್ರೈನಿಂಗ್ ತಗೊಂಡಿಲ್ಲ. ಇಲ್ಲ, ಟಿಲ್ಲರ್ ಗಿಲ್ಲರ್ ಹೊಡಿಬೋದು, ಇವತ್ತು ಆಗಲ್ಲ, ನೇರ್ಲೂ ಆಗಲ್ಲ. ಟಿಲ್ಲರ್ ಹೊಡಿತೀರಾ? ಒಂದು ಟಿಲ್ಲರ್ ಮಾಡಿಕೊಂಡಿದ್ವಿ. ಒಂದು ಟಿಲ್ಲರ್ ಅದಿರುತ್ತಲ್ಲ ಸಣ್ಣ ಪುಟ್ಟ ಇದ್ರೆ ಯಾರು ಓಡಿಸ್ತೀರಾ? ಬೇಕು ಅಂದ್ರೆ ಮಾಡ್ಬೋದು. ಈಗ ನನ್ನ ತಮ್ಮ ಏನು ಇಲ್ಲ. ಅಲ್ಲಮ್ಮ ನೀವು ಓಡಿಸಿದ್ರೆ ಓಡಿಸ್ಬೋದು. ಓಡಿಸಿದ್ವಿ ಒಂದು ದಿನ. ಹೌದಾ? ನೋಡಿದ್ರ ಪರವಾಗಿಲ್ವಲ್ರಿ ನಾಗಮ್ಮನವರು. ಟ್ರಯಲ್ ನೋಡ್ಬೇಕು ಅಂತಾರಲ್ಲ ಪ್ರತಿಯೊಂದು, ಸಮಾನ ಅವಕಾಶಗಳು ಕೊಡ್ಬೇಕಲ್ಲ ಅವ್ರಿಗೂ. ನಿಜ ನಿಜ, ಕೊಡ್ಬೇಕು ಅಂತ. ಏನು ಅವ್ರು ತಗೊಂಡವ್ರೆ ತಗೊಂಡವ್ರ ಆದ್ರೆ ಒಂದ್ ಮೋಸ ಮಾಡ್ತಾರೆ ಅವರು. ಏನು ಅಡುಗೆ ಮನೆದ ಅವರೇ ಮಡಿಕೊಂಡ್ಬಿಟ್ರೆ ನಮ್ಗೆ ಕೊಡೋದೇ ಇಲ್ಲ, ಅವ್ರು ಬಂದ್ಬಿಟ್ರೆ ನಮ್ಗೆ ಕೆಲಸ ಕಮ್ಮಿ ಆಯ್ತಂತ ನಾವು ಹೇಳ್ತೀವಿ. ತಗೊಳ್ಳಿ ಇವ್ರಿಗೆ ಸಾಮೆ ಕಲ್ಲದಲ್ಲ ಅದ್ರಲ್ಲಿ ಬಿ ಸಿ ಅಂತ ಕೊಡಿ ಕೆಲಸ. ಯಾವ್ದು ಕೊಡ್ತಾ ಇದ್ರಿ ನೀವು? ಈಗ ಆಯ್ತವ, ಈಗ ದನಿಗೆ ಹೆಂಗೆ ನೋಡ್ಕೊಳ್ಳೋದು, ಮೇವೇನೇನು ಹಾಕ್ತೀರಿ? ಮಾಮೂಲಿ ಮೇವಿನ ಕಡ್ಡಿನೂ ಹಾಕಿದ್ದು. ಇವಾಗ ಸದ್ಯಕ್ಕೆ ನಮ್ಮ ಪಾಪವಾದ ಸ್ವಸ ಮಗನ್ಗೆ ಮದುವೆ ಆಗ್ಬಿಡ್ತು, ಮದುವೆ 17 ತಿಂಗಳಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು, 6 ತಿಂಗಳಿಗೆ ಗರ್ಭಿಣಿ ಕುಪ್ಪ ಅಪ್ಪಣ್ಣ. ಅವಳಿಗೆ ಚಿಪ್ ಹಾಕ್ಬೇಕಾದ್ರೆ ಅವಳು ಉಡ್ಬೇಕು, ಮಗು ಉಡ್ಬೇಕು, ಅವನು ಚಿಪ್ ಹಾಕ್ಬೇಕು. 41 ದಿನ ಕಂಡುಬಿಡ್ಲಿಲ್ಲ ಯಶುವಾಡ್ಲಿ ಇದ್ದ ಪುಣ್ಣವಿ. ಈಗ ಮಕ್ಕಳಾಗಿ ಆಗ್ಬಿಟ್ಟಿದ್ದ, ಅವಾಗ ಅವನ್ನೆಲ್ಲ ಸುರೇಸೋದು ಭಾರಿ ಕಷ್ಟ ಆಯ್ತಲ್ಲ ಪುಣ್ಣ. ಪಾಪು ಆಯಿತು, ತೊಟ್ಲು ತಗ ಬಂದ ತಕ್ಷಣ ಒಂದು ವರ್ಷಕ್ಕೆ ಕೆಲಸ ಕೊಟ್ಟದ್ಲು, ಅವ್ಳಿಗೆ ಕೆಲಸ ಸಿಕ್ತು. ಪಾಪನ ನಾನೇ ನೋಡ್ಕೊಳ್ಳೋದ್ರಿಂದ ಕೆಲಸ ಎಲ್ಲ ತುಂಡಾಗ್ಬಿಟ್ಟವ. ಅಲ್ಲ ನಾನು ಏನು ಕೇಳಿದೆ, ನೀವೇನು ಹೇಳಿದ್ರಿ? ಹಸುನ ಹೆಂಗೆ ನೋಡ್ಕೋತೀರಿ? ಅದೇ ಹಸು ಮೇವು ಹಾಕ್ತೀವಿ, ಯಾನು ಇಲ್ಲ ಅಂದ್ರೆ ತೆವ್ರು ಬಿಡ್ತೀವಿ, ತೆವ್ರ ಕಟ್ಟಾಕ್ತಿವಿ. ಅಲ್ಲ ಅದೇನೋ ಕಂಬಿಂದು ಹುಲ್ಲು ಹಾಕ್ತೀನಿ ಅಂದ್ರೆ? ಅಲ್ಲ ಕೂದ ಹಾಕ್ತಿವಿ, ಇರಾಸೆ ಅಲ್ಲ ಅಜ್ಜಿಂದಲೂ ಸಿಕ್ಕಲ್ಲ ಸಾ. ಅಲ್ಲ ಅದೇ ಸಿಕ್ಕದಾಗ ಹಾಕುದ್ರೆ ಇವಾಗ ಚೆನ್ನಾಗಿರುತ್ತ ಕಂಬಿನ ಹುಲ್ಲು ಅಂತ ಕೇಳ್ತಿದ್ದೀನಿ. ಕಂಬನದಲ್ಲಿ ಮೇಸ್ತ್ರದ ಹಾಲೇನು ಕೊಡಲ್ಲ, ಕೆಲವುಗ ಕೆಲವು ಉಳ್ಳಿ ಒಟ್ಟುಳ್ಳಿ ಹಾಲು ಕೊಡ್ತಾವ, ಒಬ್ರಿಗೆ ಕೆಲವ್ರು ಕೊಡಲ್ಲ. ನಮ್ಗೆ ಉಳ್ಳಿ ಒಟ್ಟಿಗೆ ಅಡ್ಜಸ್ಟ್ ಆಗ್ಬಿಟ್ಟವ ಅವಾಗ, ಕಂಬ ನೌಕೇನು ಅಡ್ಜಸ್ಟ್ ಆಗಿಲ್ಲ. ಅಲ್ಲವ ಈಗ ಎಷ್ಟು ಹಾಲು ಸಿಗ್ತದೆ ಒಂದ್ ದಿನಕ್ಕೆ? ಒಂದ್ ದಿನಕ್ಕೆ 1 ಲೀಟರ್ ಹಾಲು ಹಾಕ್ತೀವಿ, ಒಂದು ಹಸು ಅಲ್ವಾ, 5 ಲೀಟರ್ 4-5 ಕಡಿತ್ತೆ. ಮನೆಗೆ 1 ಲೀಟರ್ ಬೇಕು, ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು. ನಾಯಿ ಅವಲ್ಲ, ಕೊತ್ತಿ ನಾಯಿ, ನಾವು ಕಾಡಲಿರೋದ್ರಿಂದ ಎಲ್ಲಾನು ಬೇಕು. ಓಹೋ, ನಾಯಿ ಎಷ್ಟು ಮಡಿಕೊಂಡಿದ್ರಿ? ನಾಯಿಗಳವ ಮಸ್ತಾಗಿ ಹುಡಿ. ಕೊತ್ತಿಗಳೆಷ್ಟವೆ? 7 2 ದನ ಇದೆ, ದನ ನಾಕವ, ಕುರಿ ಕೋಳಿ ಅವೇನು ಮಡಗಿಲ್ಲ, ಮಡಗಿಲ್ಲ. ಕೋಳಿಯೂ ಇಲ್ವಾ? ಮೇಕೆ? ಮೇಕೆ ಇಲ್ಲ, ಯಾವ ಇಲ್ಲ, ಬರೀ ದನಗಳಷ್ಟೇ. ಅದೇ ಮಾಡಕ ಅವಕಾಶ ಇಲ್ವಲ್ಲ, ಪಾಪ ಅದಲ್ಲ. ಆಯ್ತಾಯ್ತು, ಕೊಟ್ಟಿಗೆ ಮನೆ ಹಿಂದ್ಗಡೆನೆ ಅದ ಎಲ್ಲ, ಮನೆ ಮುಂದ್ಗಡೆನೆ ಎಲ್ಲ. ಹಾಲು ಕರಿಯೋರು ಯಾರು? ಅವ್ ನಾವಿಲ್ಲ ಅಂದ್ರೆ ಅವರು ಕರೀತಾರ. ಹೌದೆ, ನಾವು ಯಾಕಡೆ ಎಲ್ಲರೂ ಹೊರಟದ್ರೆ ಅವರು ಕರೀತಾರ, ನಾವು ಕರಿತೀವಿ. ಅಡುಗೆ ಮಾಡಕ್ಕೆ ಗೋಬರ್ ಗ್ಯಾಸ್ ಏನಾದ್ರು ಮಾಡಿಕೊಂಡಿದ್ರ? ಇಲ್ಲ, ಮಾಮೂಲಿ ಸಿಲಿಂಡರ್ ಸಿಲಿಂಡರ್ ಅಲ್ವಾ. ಮುಂಚೆ ಒಲೆ ಮಾಡ್ಕೊಂಡಿದ್ದೆ, ಒಲೆ ಮಾಡ್ಕೊಂಡಿದ್ದೆ ಅಲ್ವಾ. ನಾವು ಅಲ್ಲಿಂದ ಇಲ್ಲೂ ಬಂದಿವಲ್ಲ, ಆ ಮನೆಯಿಂದ ಈ ಮನೆಗೆ ಒಂದು 13 ಕಿಲೋಮೀಟರ್ ಆಯ್ತದ, ಜಮೀನಿಗೆ ಬಂದ್ಬಿಟ್ವಲ್ಲ, ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಇನ್ನು. ಮಾಡ್ಕೋತೀರಿ ಮುಂದಕ್ಕೆ ನೋಡ. ಈಗ ಏನೇನು ಗೊಬ್ಬರ ಹಾಕ್ತೀರಿ ಸಿರಿಧಾನ್ಯಗಳಿಗೆ? ಸಿರಿಧಾನ್ಯಗಳಿಗೆ ಈಗ ನಾವು ನ್ಯಾಚುರಲ್ ಗೊಬ್ಬರನೇ. ಹೌದಾ? ಏನು, ನಾವು 1 ಎಕರೆಗೆ ಇವತ್ತೆಲ್ಲ 10-20 ಕೆಜಿ ಅಷ್ಟು ಬಳಸ್ಬೋದು ಇದನ್ನು. ಏನು ಏನು ರಾಸಾಯನಿಕನ 10-20 ಬಳಸಬಾರ್ದು ಅನ್ಕೋತೀನಿ. ಆಗಲೂ ಒಂದ್ಸರಿ ಒಟ್ಟಿಗೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ, ಮೊಳಕೆ ಚೆನ್ನಾಗಿ ಬರಲಿ ಒಟ್ಟಿಗೆನೆ ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ತೀವಿ, 10-20 ಕೆಜಿ ಅಷ್ಟೇ 1 ಎಕರೆಗೆ. ಆಯಿತು, ಏನು ಬಳಸ್ತೀರಿ? ಬಳಸಿದ್ರು ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ನಾವು 17-17 ಅಥವಾ 20-20 ಅಷ್ಟೇ, ಅದ್ರ ಮೇಲೆ ಇನ್ನೇನು ಇಲ್ಲ. ಡಿ ಎ ಪಿ ಅವೆಲ್ಲವೇ ದೊಡ್ಡ ಬೆಳೆ, 1-4 ತಿಂಗಳ ಬೆಳೆ ಆ ಬೆಳೆಗೆ ಹಾಕ್ಬೋದು, ಹತ್ತಿ ದೊಡ್ಡ ದೊಡ್ಡ ಬೆಳೆಗೆ ಹಾಕ್ಬೋದು. ಇವಕ್ಕೆಲ್ಲ ಸಾಮಾನ್ಯ ತೊಂದರೆ ಇಲ್ಲ, ಅಷ್ಟಾದರೆ ಸಾಕು. ಇವಕ್ಕೇನು ಹೆಚ್ಚಿಗೇನು ಬೇಕಾಗಿಲ್ಲ. ಆದರೆ ಇಳುವರಿ ಕಮ್ಮಿ, ಮಾರಾಟ ಮಾಡಿ ನಾ ಯಥೇಚ್ಛವಾಗಿ ನಾನು ಹಣ ಮಾಡಬೇಕು ಅಂತಕ್ಕಂಥವ್ರು ಹೇಗೆ ಬೇಕಾದರೂ ಬಳಸ್ಬೋದು, ಹೇಗೆ ಬೇಕಾದರೂ ಬೆಳೆಬೋದು. ಅದ್ರ ಲಾಸು ಆಗ್ಬೋದು, ಆದಾಯವೂ ಆಗ್ಬೋದು. ನಾವು ಲಾಸು ಇಲ್ಲ, ಅತಿಯಾದ ಆದಾಯನೂ ಇಲ್ಲ. ಆದಾಯ ಅನ್ನೋದು ಒಂದೇ ಒಂದು ಅದ ನಮ್ಗೆ, ಆರೋಗ್ಯ ಖುಷಿಯಾಗಣೆ. ಚೆನ್ನಾಗಿ ಹೇಳಿದ್ರಿ. ಈಗ ನೋಡಿ, ನೀರೇನು ಪೂರೈಕೆ ಮಾಡೋ ಅಗತ್ಯ ಇಲ್ಲ, ನೀವು ಮಳೆ ನೀರಲ್ಲೇ ಬಂದ್ಬಿಡ್ತದೆ. ನಾನು ಬೋರ್ ಹಾಕಿಸ್ತಿ, ಅದು ಸಫಲ ಆಗಲಿಲ್ಲ, ಹಾಗಾಗಿ ಮಳೆ ನೀರನ್ನೇ ಅವಲಂಬಿಸ್ಕೊಂಡು ಮೇಂಟೈನ್ ಮಾಡ್ತೀನಿ. ಒಂದು 40 ತೆಂಗಿನ ಗಿಡ ಅವ, ಆ ತೆಂಗಿನ ಗಿಡಕ್ಕಷ್ಟೇ ನೀರಾಗೋದು. ಹೌದಾ? ಒಂದು ಗುಂಡಿ ತೋಡಿಸಿ ಅದಕ್ಕೆ ನೀರು ಬಿಟ್ಕೊಂಡು ಏನೋ ಮಾಡಬೇಕು ಅಂತ ಮಾಡಿದ್ವು. ಅದು 2 ವರ್ಷ ಮಳೆ ಆಗಿದೆ, ಕೆರೆಗೆ ನೀರೇ ಬರಲಿಲ್ಲ. ಅದು ತುಂಬಿದ್ರೆ ನೀರು ಚೆನ್ನಾಗಾಯ್ತದ. ಓಕೆ, ಈಗ ನೀವು ಬರೀ ಮಳೆ ಆಶ್ರಯದಲ್ಲಿ? ಮಳೆ ಆಶ್ರಯದಲ್ಲೇ ಮಾಡ್ತೀವಿ. ಆದರೆ ಮಳೆ ಹೋದ್ರೂ ಬೆಳೆ ಬರ್ತದ? ಮಳೆ ಹೋದ್ರೂ ಬೆಳೆ ಬರುತ್ತೆ ಬಿಡಿ, ಈ ಬೆಳೆಗಳು ಬರ್ತವ. ಈಗ ಎಷ್ಟು ದಿವಸ ಬೇಕು ಕಟಾವು ಮಾಡೋ ಹಂತಕ್ಕೆ ಬರೋ? 4 ತಿಂಗಳು. 120 ನಮಗೆ ಅಲ್ಸಂದ ಆದ, ಒಂದು ಅಲ್ಸಂದ ಆದ ಹೆಚ್ಚು ಕಮ್ಮಿ 70-80 ದಿನಕ್ಕೆ ಬಂದ್ಬಿಡುತ್ತೆ. ಇನ್ನು ಬಾಕಿ 3.5 ತಿಂಗಳಾಗಬೇಕು. ಎಳ್ಳದ ಅದು ಸ್ವಲ್ಪ ಮುಂದಾಗ ಬಂದ್ಬಿಡುತ್ತೆ. ಒಂದಕ್ಕೊಂದಕ್ಕೆ ಮುಂದಾಗ ಬರ್ತಕ್ಕಂಥವೇ ಬೇರೆ, ಹಿಂದಾಗ ಬರ್ತಕ್ಕಂಥವೇ ಬೇರೆ. 15-20 ದಿನ ಹಿಂದೆ ಮುಂದೆ ಆಯ್ತವ. ಕಡಲೆಕಾಯಿನೂ ಬೆಳಕತ್ತೀವಿ ತಿನ್ನಕ್ಕೆ. ಕಡಲೆಕಾಯ? ಕಡಲೆಕಾಯ ತಿನ್ನಕ್ಕೆ. ನಾವು ಇಂಥದ್ದು ಬೆಳೆಯಾಗಿಲ್ಲ ಅನ್ನೋಗಿಲ್ಲ, ಬರ್ತಾರೆ ನೋಡಬೇಕು ಅಂದ್ಬಿಟ್ಟು ಬರ್ತಾರೆ. ನನಗೆ ಈಗ ಪೀಪಲ್ ಟ್ರೀ ಸಾಯಲ್ ಸಂಸ್ಥೆಯವ್ರು ಕರ್ಕೊಂಡೋಗಿದ್ರು. ಅದು ಅವ್ರಿಗೂ ಎಲ್ಲ ಬಾಣಿನ ಬಾಯಿಗೆ ಬಾಣಿನ ಬಾಯಿಗೆ ಹೋಗಿ ಒಬ್ಬರು ಬಂದರು, ಇಬ್ಬರು ಬಂದರು, ಆಮೇಲೆ ನಮ್ಮ ಜಮೀನನ್ನ ಬಂದು ಅದೇನು ಶೂಟಿಂಗ್ ಮಾಡಿದ್ರು. ನನಗೂ ಗೊತ್ತಿಲ್ಲ, ನಾವು ಚೆನ್ನಾಗೂ ಬೆಳೆದಿಲ್ಲ, ಒಟ್ಟಲ್ಲಿ ಬೆಳೀತೀವಿ ನಾವು. ಏನು ವಿಶೇಷ ನಿಮ್ಮ ಜಮೀನು ಶೂಟಿಂಗ್ ಮಾಡೋಂಗೆ ಏನಿದೆ ಅದರಲ್ಲಿ? ನಾನು ಅದರಲ್ಲಿ ಸಿರಿಧಾನ್ಯ ಬೆಳೆದಿದ್ದಾರೆ ಅಷ್ಟೇ, ನನಗೂ ಗೊತ್ತಿಲ್ಲ ಅವ್ರು ಹೆಂಗೆ ಬಂದುಬಿಟ್ರು ಅಂತ. ಯಾರೋ ಹೇಳಿದ್ರು ಬಿಲ್ ಒಬ್ಬರು ಬೆಳೆದಾರಂತಂದ್ಬಿಟ್ಟು ಹುಡುಕಂ ಬಂದರು ಒಬ್ಬರು, ಆಮೇಲೆ ಇಬ್ಬರು ಬಂದರು, ಆಮೇಲೆ ಅವ್ರ ತಂಡದವ್ರು ಬಂದರು. ನೋಡಿದ್ರ ನಾಗಮ್ಮನವ್ರನ್ನು ಕರ್ಕೊ ಹೋಗಿದ್ರ ಶೂಟಿಂಗ್ ದಿವಸ? ಮಹಿಳಾ ಸಂಘದವ್ರು ಕರೆದಿದ್ರು ನಮ್ಮನ್ನ, ಕರೆದು ಒಂದು ಅವ್ರ ಸಣ್ಣ ಮೇಡ ಮಾಡಿದ್ರು ಒಂದು ಚಿಕ್ಕದಾಗಿ. ಹೌದು, ಮೈಸೂರಿನಲ್ಲಿ ನಾವು ಸಾಮಾನವನ ಬರ್ಗು ನಾಲ್ಕನ್ನು ತಗೊಂಡೋಗಿದ್ವಿ. ಪರವಾಗಿಲ್ಲ. ಆಯ್ತಣ್ಣ, ಈಗ ಕಟಾವು ಮಾಡೋದು ಹೇಗೆ ವಿಧಾನ? ಬರೀ ತೆನೆ ಮಾತ್ರ ಕತ್ತರಿಸ್ಕತ್ತೀರಾ, ಬಡ್ಡೆ ಕತ್ತರಿಸ್ಕತ್ತೀರಾ? ಇಲ್ಲ, ಕಡ್ಡಿ ಕೆಲವು ಕಡ್ಡಿ ಕತ್ತರಿಸ್ಕೊಂಡ್ರೆ ದನಗಳು ಮೇಯ್ತಾವ, ಕೆಲವನ್ನ ಮೇಯಲ್ಲ. ಹೌದಾ, ಯಾವ್ದನ್ನ ಮೇಯ್ತವೆ ಯಾವ್ದು ಮೇಯೋದಿಲ್ಲ? ಈಗ ನವಣ ಕಡ್ಡಿ ಮೇಯಲ್ಲ, ಈ ಊದ್ಲದಲ್ಲ ಸೂಪರ್ ಮೇಯ್ತಾವ ಅದನ್ನ, ಊದ್ಲು ಊದ್ಲು ಅದ್ರ ಬೆಳೆ ಆಗಿಯೇ ಇರುತ್ತೆ. ಸಾಮ ಹುಲ್ ಮೇಯ್ತಾವ, ಸಾಮೆ ಹುಲ್ಲು ಎರಡು ಸ್ವಲ್ಪ ಹಾರ್ಕದುಲ್ಲು, ಆರ್ಗೂ ಸ್ವಲ್ಪ ಕಡ್ಡಿ ಬರುತ್ತೆ ಅದ್ವಿ, ಅದನ್ನು ತಿನ್ನೋದಿಲ್ವೇ? ಅದನ್ನು ತಿನ್ನಲ್ಲ, ಅದರ ಗುಣ ಅಷ್ಟೇ ಕಟ್ ಮಾಡ್ಕೋತೀವಿ, ಸ್ವಲ್ಪ ಕೆಳಗಡೆ ಸ್ವಲ್ಪ ಉಳ್ಕೋತದ. ನವಣ ಕಡ್ಡಿ ನವಣ ತಿನ್ನ ಬರ್ಕತಿವಿ. ಓಕೆ, ಅದರದ್ದು ಸಂಸ್ಕರಣೆ ಎಲ್ಲ ಹೇಗೆ ಬಡಿಯೋದು? ಸಂಸ್ಕರಣೆ ಮಾಡೋದಲ್ಲ ನೋಡಿ, ಅದನ್ನ ಕೈಲೇ ಬಡಿತೀವಿ ನಾವು, ಕೈಯಲ್ಲೇ ಬಡಿತೀವಿ. ಈ ಊದ್ಲದಲ್ಲ, ಆ ಊದ್ಲನ್ನ ಕಾಲಲ್ಲಿ ಸವಣ್ತೀವಿ ನವಣ, ಅದು ಎರಡನ್ನೂ ಕಾಲಲ್ಲೇ ಸವಡಿನಿ, ನಾನು ಬೇರೆ ಏನೂ ಮಾಡಿಲ್ಲ. ಇವನ್ನ ಕಡ್ಡಿಲಿ ಬಡಿಬೇಕು, ಕಾಲು ಉತ್ತರ ನವನನ್ನ ಕಾಲು ಉಜ್ಜಿ ನೋಡ್ತಾರ ಎಷ್ಟಿದ್ರು. ಹೌದಾ, ಪರವಾಗಿಲ್ಲ. ಬಾಕಿವನ್ನೆಲ್ಲ ಗಾರ ನೆಲದ ಮೇಲೆ ಬಡಿಬೇಕು, ಆಮೇಲೆ ಕೇರ್ ಬಿಟ್ಟು ತೂರ್ಬೇಕು, ಗಾಳಿ ತೂರ್ಬಿಟ್ಟು ತೂರ್ಬಿಟ್ಟು ಮಿಲ್ಲಿಗೆ ತಗೊಂಡು ಹೋಗ್ಬೇಕಾ, ಒಣದ್ಬಿಟ್ಟು ಬಿಡ್ಬೇಕು, ಆಮೇಲೆ ಅಕ್ಕಿ ಮಾಡಿಸ್ಕೊಂಡು ತಗೊಂಬರ್ಬೇಕು, ಡಬ್ದಲ್ಲಿ ತುಂಬ ಮಡಿಕೋಬೇಕು, ಮಡಿಕೋಬೇಕು. ಅದಕ್ಕೂ ಏನಾದ್ರು ಗಾಳಿ ಆಡಿಸ್ತಿರ್ಬೇಕ? ಅದೇನಿಲ್ಲ, ಒಳ್ಳೆ ಹಣ ಬಿಟ್ರೆ ಯಾವ್ದಕ್ಕೂ ಏನೂ ಇಲ್ಲ. ಹೌದಾ, ಸರಿ ಸರಿ ಸರಿ. ಆಯ್ತಮ್ಮ, ಮನೆಗೆ ಎಲ್ಲದನ್ನು ಬೆಳ್ಕತೀನಿ ಅಂದ್ರಲ್ಲ, ಅಂದ್ರೆ ನೀವು ಅಡುಗೆ ಮನೆಗೆ ಅಂತ ಏನೂ ತರೋದೇ ಇಲ್ಲ? ತತ್ತಿವೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಬೆಳಿಬೋದಲ್ಲ, ಬೆಳಿಬೋದು. ಈಗ ನಮ್ಗೆ ಆಗಲ್ವಲ್ಲ, ಪಾಪು ಅದ. ಏನೇನು ತರಕಾರಿ ಸೊಪ್ಪು ಎಲ್ಲ ಬೆಳ್ಕಂತೀರಿ? ಸೊಪ್ಪು, ಮೆಂತೆ, ಸಬ್ಸಿಗ ಇವೆಲ್ಲ ಇಟ್ಟು ಬೇಕಾದಾಗ ಇಟ್ಕೊಳ್ಳೋದು, ಬೇಡದ್ರ ಇಲ್ಲ, ಅಂಗಡಿಲಿ ಅಂತೂ ತರಲ್ಲ. ಅವ್ನ ಯಾವಾಗ್ಲೂ ಎಳ್ಳೆ ತಿಂತೀರಾ? ಮೆಂತೆ ಎಲ್ಲ ಎಲ್ಲ ಬೇಕು ಅಂದಾಗ ಇಡೋದು. ಕೊತ್ತಿ, ಕೊತ್ತಂಬರಿ, ಆಮೇಲೆ ಈಗಲೂ ಆಲ್ರೆಡಿ ಕೊತ್ತಂಬರಿ ಇಟ್ಕೊತಿರ್ತೀವಿ. ಕೀರೆ ಇಲ್ವಾ? ಕೀರೆ ಸೊಪ್ಪು ಬೆಳಿದ ಗಂಟಿನ ಸೊಪ್ಪು ಇರ್ತದ, ಎಲ್ಲ ಬೆಳೆತಿರ್ತೀವಿ. ಕೀರೆ ಇಲ್ಲ, ಕೆಲವೆಲ್ಲ ಒಂದೊಳಗೆ ಹುಟ್ಟಿರ್ತಲ್ಲ. ಯಾವ್ಯಾವ ಹೊಲ ಸೊಪ್ಪು ಬಳಸ್ತಾರೆ? ಅಣ್ಣ ಸೊಪ್ಪು, ಕಣ್ಣ ಸೊಪ್ಪು ಎಲ್ಲ ಇರ್ತಾವಲ್ಲ. ಒಣಗಲ ಸೊಪ್ಪು, ಒಣಗಲ ಸೊಪ್ಪು ಮನೆಯಲ್ಲ, ಒಣಗಲ ಸೊಪ್ಪು, ಒಂದೆಲ್ಗ ಸೊಪ್ಪು, ಒಂದೆಲ್ಗ ಸೊಪ್ಪದ, ಕುಂಬಳ ಸೊಪ್ಪದ, ನಮ್ದು ಯಾವಾಗ್ಲೂ ಈಗ ತಿನ್ನಕ. ಅವ್ರೇನೇನೋ ಹೇಳ್ತಾವ್ರ ಹೇಳ್ರಿ, ನೀವೇನೇನು ತಿಂತೀರಿ ಹೇಳಪ್ಪ? ನಮ್ಗೆ ಸೊಪ್ಪು ಹಾಕ್ಬಿಟ್ರೆ ನಾನು ಮೊದ್ಲೇ ನನಗೆ ಆಯ್ತು. ಹೊಲದಲ್ಲಿ ಸಿಗೋ ಏನೇನು ಸೊಪ್ಪು ತಿನ್ಬೋದು? ಹೊಲದಲ್ಲಿ ಕುಂಬಳ ಸೊಪ್ಪದ, ಕುಂಬಳ, ನುಗ್ಗ ಸೊಪ್ಪದ, ಕೀರ ಸೊಪ್ಪದ, ಒಂದೆಲ್ಗ ಸೊಪ್ಪದ, ದಗ್ಳ ಸೊಪ್ಪದ, ಈ ಬೇಕಾದನ್ನು ಇಟ್ಕೋತೀವಿ. ಓಕೆ, ಅಂದ್ರೆ ನುಗ್ಗೆ ಗಿಡ ಹಾಕಿದಿರಿ? ಹಾಕಿದಿರಿ, ಏಳು ಗಿಡ. ಕುಂಬಳ ಬಳ್ಳಿ ಹಾಕಿರ್ತೀರಾ? ಇಲ್ಲ, ಇಟ್ಟಿರ್ತೀವಿ, ಅವ ಯಾವಾಗಲೂ ಇರ್ತಾವ. ಸೊಪ್ಪು ನಮ್ಗೆ ತೊಂದರೆ ಇಲ್ಲ ಅಲ್ವಾ ಬಳಸಕ್ಕೆ. ಸೊಪ್ಪಲ್ಲಿ ಏನೇನು ಮಾಡ್ತೀರಿ ನಾಗಮ್ಮನವ್ರೆ? ಬಸ್ತು ಒಗ್ಗರಣೆ ಹಾಕ್ತೀವಿ, ಪಲ್ಯ ಮಾಡ್ತೀವಿ, ಉಪ್ಸಾರು ಮಾಡಿಬಿಟ್ಟು ಜೊತೆಗ ಕಲಸ್ಬಿಟ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಉಪ್ಸಾರು ಮಾಡಿದ್ವಿ ರಾತ್ರಿ, ಊಟ ಮಾಡ್ತೀವಿ ಬೇಳೆ ಹಾಕಿ. ನೋಡಿದ್ರ ಪಲ್ಯ ಹಾಕ್ಬಿಟ್ಟು ಉಪ್ಸಾರು ಖಾರ ಮಾಡಿಬಿಟ್ಟು ಮುದ್ದೆ ಕೊಟ್ಬಿಟ್ರೆ, ರಾಗಿ ಮುದ್ದೆ ಕೊಟ್ಬಿಟ್ರ? ರಾಗಿ ಮುದ್ದೆ ಯಾಕೆ? ಜೋಳದ ಮುದ್ದೆ, ಜೋಳದ ಮುದ್ದೆ ಇಲ್ಲ, ಜಾಸ್ತಿ ಮುದ್ದೆ ಮಾಡೋದು ರಾಗಿ ಜೋಳ ಅಲ್ವಾ, ಅವೆಲ್ಲ ಬಸಿತೀವಿ. ಅನ್ನ ಅದ್ರಲ್ಲಿ ತಿನ್ಕಂತೀರಿ ಅಲ್ವಾ, ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಔಷಧಿ ಗಿಸ್ತಿ ಏನು ಹೊಡಿಯಂಗಿಲ್ಲ ಅಂದ್ರಿ? ಏನು ಉಳುವೆ ಬೀಳೋದಿಲ್ವ ಇದಕ್ಕೆ? ಬೀಳ್ತಾವ ಬೀಳ್ತಾವ, ಅಪರೂಪ. ಈಗ ಇವಾಗ ಬಂದವಲ್ಲ ಅಷ್ಟು ಬಂದಿಲ್ಲ, ನಾನು ಕಂಡು ಮಟ್ಗ ಇವ್ ಬೆಳೆ ಹಾಕದ್ ಬಂದ್ಬಿಡ್ತಾವ ಏನು ಕೇಳ್ದೇನೆ. ಆದ್ರೆ ಬೇರೆ ಹಂಗಿಲ್ಲ, ಔಷಧಿ ಹೊಡಿಬೇಕು. ಬೀಳ್ತಾವೆ ಅಂದ್ರು ಈಗ ಅಲ್ಸಂದಿಗೆ ಬೀಳುತ್ತೆ. ಅಲ್ಸಂದಲ್ಲ, ಸಿರಿಧಾನ್ಯದ ಹೇಳಿ, ಸಿರಿಧಾನ್ಯಕ್ಕೆ ಬೀಳಲ್ಲ, ಅಲ್ಸಂದ ಹಸಿರು ಉದ್ದು ಅವಕ್ಕೆಲ್ಲ ಹುಳ ಬೀಳ್ತಾವ. ಅವಾಗ ಬೀಳ್ತಾವ ಮಾರಿ ಮಾರಿ ಬೀಳ್ತಾವ. ಇವಾಗ ಬೀಳುದು, ಇವಾಗ ಬೀಳಲ್ಲ ಅಲ್ವೇ? ಅದು ಒಂದು ಔಷಧಿ ಹೊಡಿಯಂಗಿಲ್ಲ, ಹೊಡೆಯಂಗಿಲ್ಲ, ಮಳೆ ನೀರಲ್ಲಿ ಬತ್ತದೆ ಆರಾಮಾಗಿ ಆಹಾರವಾಗಿ. ಹೋಟ್ಲಿ ಕರೆಕ್ಟ್ ಮಳೆ ಆದ್ರೆ ಬಿತ್ತಾದ್ದು, ಹಿಂದೆ ಮುಂದೆ ಮಳೆ, ಈಗ ಬರ್ನೇ ಮಳೆ ಇಲ್ಲ, ಫಸ್ಟ್ನೇ ಮಳೆ ಇಲ್ಲ, ಸೆಕೆಂಡ್ ಮಳೆ ಇಲ್ಲ ಅಂದ್ರೆ ಇಲ್ಲ ಪುನವಿ. ಒಂಚೂರು ಅಕ್ಕಿ ಪಕ್ಷಿ ನವಿಲು ತಿನ್ಬಿಡ್ತಾವೆ ಅಂತಾರಲ್ಲ, ಏನ್ ಮಾಡ್ತೀರಿ? ಎಲ್ಲ ಮಾಡೋದು ಮಾಡೋದು, ಎಲ್ಲ ಮಾಡೋತು ಮಾಡಿದ್ರ ಕಡಿಮೆ ಆಯ್ತಾವಲ್ಲ.